ಸಚಿವ ಎನ್ ಚೆಲುವರಾಯಸ್ವಾಮಿ. ಜಲಸಂರಕ್ಷಿತ ಗ್ರಾಮಗಳ ರೂಪಿಸಲು ಜಿಲ್ಲಾ ಮಟ್ಟದಲ್ಲಿ ನೀಲನಕ್ಷೆ ತಯಾರಿಸುವಂತೆ ಅಧಿಕಾರಿಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಸೂಚನೆ. ರಾಜ್ಯ ಸರ್ಕಾರದಿಂದ ಪರಿಶಿಷ್ಟರಿಗೆ ಮೀಸಲಿಟ್ಟ 39,000 ಕೋಟಿ ರೂಪಾಯಿ ದುರುಪಯೋಗ, ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಆರೋಪ. ಮಡಿಕೇರಿಯಲ್ಲಿ ಇದೇ 28ರಿಂದ ಕೊಡವ ಕೌಟುಂಬಿಕ ಹಾಕಿ ಪಂದ್ಯಾವಳಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35. ಆಕಾಶವಾಣಿ ಹಾಸನ 102.2 MHz. ಈಗ ವೇಳೆ ಸರಿಯಾಗಿ 6:50:30. ಈಗ ಕೇಳಿ ರೈತರಿಗಾಗಿ ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರಿಗೂ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಉದ್ಯೋಗ ಆಧಾರಿತ ಆರೋಗ್ಯ ಸಮಸ್ಯೆಗಳು ಹಾಗೂ ನಿವಾರಣೋಪಾಯಗಳ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ನಾಗಪ್ಪ ಕರಬಸವಣ್ಣವರ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಸಂದರ್ಶಿಸುತ್ತಾರೆ ಅರಕಲಗೂಡು ವಿ ಮಧುಸೂದನ್. ಮೊದಲಿಗೆ ಕೆಲವು ಜಾಹೀರಾತುಗಳು. ಅಜ್ಜ, ಕಣ್ಮಣಿ ಅಂದ್ರೆ ಏನು? ತುಂಬಾ ಮುದ್ದು, ಥೇಟ್ ನಿನ್ನ ಹಾಗೆ. ಅಪ್ಪ, ಆನ್ಲೈನ್ ಫಾರೆಕ್ಸ್ ಟ್ರೇಡಿಂಗ್ ನಲ್ಲಿ ಬೆಸ್ಟ್ ಆಫರ್ಸ್, ಹೈ ರಿಟರ್ನ್ಸ್, ಬೋನಸ್ ಡೆಪಾಸಿಟ್ ಮತ್ತು ಇನಾಮು ಗೆಲ್ಲುವ ಅವಕಾಶ. ಮಾಡಿದ್ದುಣ್ಣೋ ಮಹಾರಾಯ ಅಂದ್ರೆ ತೊಂದ್ರೆ ಮನೆ ಕರೆದಂಗೆ ನಿನ್ನ ಅಪ್ಪನ ಹಾಗೆ. RBI ಹೇಳುತ್ತೆ, ಆಕರ್ಷಕ ಆಫರ್ಸ್ ನ ದುರಾಸೆ ತೋರಿಸುವವರ ಅನಧಿಕೃತ ಪ್ಲಾಟ್ಫಾರ್ಮ್ಸ್ ನಲ್ಲಿ ಫಾರೆಕ್ಸ್ ಟ್ರೇಡಿಂಗ್ ಮಾಡೋದಂದ್ರೆ ಕಾಲ್ ಮೇಲೆ ಚಪ್ಪಡಿ ಕಲ್ಲು ಹೇಳದಂತೆ. ಹಾಗಂದ್ರೇನು? ಇವರನ್ನೇ ಕೇಳು. ಗೊತ್ತಾಯ್ತು ಅಪ್ಪ. RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಈ ಯುಗಾದಿ ನಿಮ್ಗೆ ಸ್ವರ್ಣ ಕ್ಷಣಗಳನ್ನು ಹಾಗೆಯೇ ಅಂತ್ಯವೇ ಇಲ್ಲದ ಸಮೃದ್ಧಿಯನ್ನು ತರಲಿ. ಜಿಆರ್ಡಿ ಜ್ಯುವೆಲರ್ಸ್ ಸ್ವರ್ಣ ಯುಗಾದಿಯನ್ನು ಅತ್ಯಾಕರ್ಷಕ ಕೊಡುಗೆಗಳೊಂದಿಗೆ ಪ್ರಸ್ತುತಪಡಿಸುತ್ತಿದೆ. ಚಿನ್ನಾಭರಣವನ್ನು ಖರೀದಿಸುವಾಗ ಪ್ರತಿ ಗ್ರಾಮ್ಗೆ 50 ರೂಪಾಯಿ ಕಡಿಮೆ, ಹಳೆಯ ಚಿನ್ನಾಭರಣಗಳ ಎಕ್ಸ್ಚೇಂಜ್ ನ ಮೇಲೆ ಪ್ರತಿ ಗ್ರಾಮ್ಗೆ 75 ರೂಪಾಯಿ ಹೆಚ್ಚುವರಿ, ಹಾಗೂ ವಜ್ರ ಮತ್ತು ಅಣ್ಕಟ್ ವಜ್ರ ಮೌಲ್ಯದ ಮೇಲೆ 10% ರಿಯಾಯಿತಿ ಪಡೆಯಿರಿ ಮತ್ತು ಇನ್ನೂ ಅನೇಕ ಕೊಡುಗೆಗಳನ್ನು ಆನಂದಿಸಿ. ನಿಯಮ ಮತ್ತು ಷರತ್ತುಗಳು ಅನ್ವಯಿಸುತ್ತದೆ. ಜಿಆರ್ಟಿ ಜ್ಯುವೆಲರ್ಸ್, ಶುಭ ಆರಂಭಗಳ ಪ್ರಾರಂಭ. ಹೊಸ ಕಾರ್ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ, ಯಾವ ಬ್ರ್ಯಾಂಡ್ ಸಜೆಸ್ಟ್ ಮಾಡ್ತೀಯಾ? ನಾನ್ ಡ್ರೈವ್ ಮಾಡೋದು ನನ್ನ ಫೇವರೇಟ್ ಹ್ಯುಂಡೈ ಕಾರ್ ಅನ್ನ ನಿನಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ. ಹ್ಯುಂಡೈ 5.98 ಲಕ್ಷದಿಂದ 46 ಲಕ್ಷದವರೆಗಿನ ಕಾರುಗಳ ಅದ್ಭುತ ಶ್ರೇಣಿಯನ್ನೇ ಹೊಂದಿದೆ. ನೀವು ಯಾವುದೇ ಕಾರನ್ನ ಡಿಸೈಡ್ ಮಾಡೋಕೆ ಮುಂಚೆ ಮೊದಲು ನಿಮ್ಮ ಹತ್ತಿರದ ಅದ್ವೈತ್ ಹ್ಯುಂಡೈ ಶೋರೂಮ್ ನಲ್ಲಿ ಹ್ಯುಂಡೈ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ. ಅದ್ವೈತ್ ಹ್ಯುಂಡೈ ಹಾಸನ. ರೈತ ಬಾಂಧವರೇ, ಈಗ ಕೃಷಿರಂಗ ಕಾರ್ಯಕ್ರಮ ಪ್ರಸಾರವಾಗುವುದು. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಉದ್ಯೋಗಾಧಾರಿತ ಆರೋಗ್ಯ ಸಮಸ್ಯೆಗಳು ಹಾಗೂ ನಿವಾರಣೋಪಾಯಗಳು, ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ನಾಗಪ್ಪ ಕರಬಸನವರ್ ಅವರೊಂದಿಗಿನ ಸಂದರ್ಶನವನ್ನ ಕೇಳೋಣ. ಪ್ರೀತಿಯ ಕೇಳುಗರೇ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಉದ್ಯೋಗಾಧಾರಿತ ಆರೋಗ್ಯ ಸಮಸ್ಯೆಗಳು ಹಾಗೂ ನಿವಾರಣೋಪಾಯಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಕೆಲಸ ಮಾಡತಕ್ಕಂತಹ ಪ್ರತ್ಯೇಕವಾದಂತಹ ಜನರಿಗೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವೊಂದಷ್ಟು ನ್ಯೂನತೆಗಳು ಮತ್ತೆ ರೋಗಗಳು ಬರತಕ್ಕಂತಹ ಸಾಧ್ಯತೆ ಇರುತ್ತೆ. ಇದರಿಂದ ಈ ಜಾನುವಾರು ಕ್ಷೇತ್ರ ಅಥವಾ ಪಶುಪಾಲನೆ ಕ್ಷೇತ್ರ ಅನ್ನುವಂಥದ್ದು ಹೊರತಾಗಿಲ್ಲ. ಕೆಲವೊಂದಷ್ಟು ಪ್ರಾಣಿಗಳನ್ನ ಸಾಕ್ತಕ್ಕಂತಹ ಹೈನುಗಾರರಲ್ಲಿ ಅಥವಾ ಪಶುಪಾಲಕರಲ್ಲಿ ಕೆಲವೊಂದು ನಿಗದಿ ಮಾಡದಂತಹ ರೋಗಗಳು ಆಗಾಗ್ಗೆ ಕಾಣಿಸಿಕೊಳ್ತಕ್ಕಂಥದ್ದು ಸಹಜವಾಗಿರುತ್ತೆ. ಈ ಒಂದು ನಿಟ್ಟಿನಲ್ಲಿ ಯಾವೆಲ್ಲ ಪ್ರಾಣಿಗಳನ್ನ ಸಾಕಾಣಿಕೆ ಮಾಡತಕ್ಕಂತಹ ಉದ್ಯೋಗದಾತರಲ್ಲಿ ಅಥವಾ ಪಶುಪಾಲಕರಲ್ಲಿ ಯಾವ ರೀತಿಯ ಕಾಯಿಲೆಗಳು ಬರತಕ್ಕಂತಹ ಸಾಧ್ಯತೆ ಇರುತ್ತೆ, ಇದು ಬರದ ಹಾಗೆ ಏನೆಲ್ಲ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಬಹುದು ಅನ್ನುವಂತಹ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಪ್ರಸ್ತಾಪವನ್ನ ಮಾಡ್ತಾ ಇದ್ದೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದಲ್ಲಿ ಸಹ ಪ್ರಾಧ್ಯಾಪಕರಾಗಿ ಕೆಲಸವನ್ನ ಮಾಡ್ತಾ ಇರತಕ್ಕಂತಹ ಡಾಕ್ಟರ್ ನಾಗಪ್ಪ ಕರಬಸಣ್ಣ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಈ ಪಶುಪಾಲನಾ ಕ್ಷೇತ್ರ ಅನ್ನುವಂಥದ್ದು ಇವತ್ತು ನಮ್ಮ ದೇಶದಲ್ಲಿ ಬಹಳ ದೊಡ್ಡದಾದಂತಹ ಒಂದು ಕ್ಷೇತ್ರ. ಈ ಜಾನುವಾರು ಉದ್ಯೋಗದಲ್ಲಿ ಅಥವಾ ಪಶುಪಾಲನಾ ರಂಗದಲ್ಲಿ ಯಾರೆಲ್ಲ ನಿರತರಾಗಿದ್ದಾರೆ, ಇದರ ಬಗ್ಗೆ ಒಂದು ಮಾಹಿತಿ ಮಾಡಿಕೊಡಿ. ನಮ್ಮ ಭಾರತದ ಒಟ್ಟಾರೆ ಭೌಗೋಳಿಕ ಪ್ರದೇಶವನ್ನು ನಾವು ನೋಡೋದಾದರೆ ನಮ್ಮಲ್ಲಿ ಸುಮಾರು 328 million ಹೆಕ್ಟರ್ನಷ್ಟು ಭೌಗೋಳಿಕ ಪ್ರದೇಶ ಇದೆ. ಅದರಲ್ಲಿ ಸಾಗುವಳಿಗಾಗಿ ನಾವು ಸುಮಾರು 140 million ಹೆಕ್ಟರ್ ಅನ್ನು ಬಳಸ್ತಾ ಇದ್ದೇವೆ. ತಮಗೆಲ್ಲ ಗೊತ್ತಿದ್ದಂಗೆ ಭಾರತ ಒಂದು ಕೃಷಿ ಪ್ರಧಾನವಾದಂಥ ದೇಶ. ಜನರು ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಕೃಷಿ ಭಾರತದ ಮೂಲ ಆಧಾರ ಆಗಿದ್ದು ಸುಮಾರು 55% ಜನರು ಈ ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ. ಸುಮಾರು 140 million ಜನರ ಒಂದು ಕುಟುಂಬಗಳು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿ ನಮ್ಮ ಒಟ್ಟಾರೆ ಭಾರತದ ಜನಸಂಖ್ಯೆಯನ್ನು ನಾವು ತಗೊಳ್ಳೋದಾದರೆ 1323 million ಏನು ನಾವು ಜನ ಇದ್ದೀವಿ. ಇದರಲ್ಲಿ ಸುಮಾರು 566 million ಜನ, ಅಂದರೆ ಸುಮಾರು 42% ಜನ ಕಾರ್ಮಿಕರಾಗಿದ್ದಾರೆ. ಅದರಲ್ಲಿಯೂ ಈ ಕಾರ್ಮಿಕರ ಪೈಕಿ ಕೃಷಿ ಕಾರ್ಮಿಕರನ್ನ ನೋಡೋದಾದರೆ ಸುಮಾರು 230 million ಜನ, ಅಂದರೆ ಅದು ಸುಮಾರು 41%. ಅದರಲ್ಲೂ ಈ ಒಂದು ಕೃಷಿ ಕಾರ್ಮಿಕರಲ್ಲಿ 45% ಜನ ಮಹಿಳೆಯರಾಗಿದ್ದಾರೆ. ಸೊ ಒಟ್ಟಾರೆ ನಾವು ಕಾರ್ಮಿಕ ಕ್ಷೇತ್ರವನ್ನ ನಮ್ಮ ದೇಶದಲ್ಲಿ ನೋಡುವುದೇ ಆದರೆ ನಮ್ಮ ಜನಸಂಖ್ಯೆಯ ಒಂದು ಬಹುದೊಡ್ಡ ಪಾಲು ಈ ಒಂದು ಕೃಷಿ ಮತ್ತು ಕೃಷಿಯೇತರ ಚಟುವಟಿಕೆಗಳಲ್ಲಿ ತೊಡಗಿದೆ. ಅದು ಕೃಷಿನೂ ಆಗಿರಬಹುದು, ವ್ಯವಸಾಯ ಹೈನುಗಾರಿಕೆ ಆಗಿರಬಹುದು, ಮೀನುಗಾರಿಕೆ ಆಗಿರಬಹುದು, ಅಥವಾ ಇಲ್ಲಿ ಬರ್ತಕ್ಕಂಥ ಉತ್ಪನ್ನಗಳ ಒಂದು ಸಂಸ್ಕರಣೆ ಮತ್ತು ಮಾರಾಟ ಇನ್ನಿತರ ಒಂದು ವಹಿವಾಟು ಉದ್ಯೋಗಗಳು ಆಗಿರಬಹುದು. ಈ ಒಂದು ಜನರ ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ನಾವು ನಮ್ಮ ದೇಶದಲ್ಲಿ ಒಳ್ಳೆಯ ರಫ್ತು ಮತ್ತು ಒಳ್ಳೆಯ ಉತ್ಪನ್ನಗಳನ್ನು ನಾವು ಬಯಸಬಹುದಾಗಿದೆ. ಅಷ್ಟೇ ಅಲ್ಲದೆ ಈ ಒಂದು ಜನರ ಒಂದು ಶ್ರಮದಿಂದಾಗಿ ನಾವು ವಿಶ್ವದಲ್ಲಿಯೇ ಅತಿ ಹೆಚ್ಚಿನ ದನಗಳ ಸಂಖ್ಯೆಯನ್ನು ಹೊಂದಿದ್ದೇವೆ. ಎಮ್ಮೆ ಮತ್ತೆ ಕುರಿ ಮೇಕೆ ಅಂತ ಮಾಂಸದ ಒಂದು ರಫ್ತನ್ನ ಅತಿ ಹೆಚ್ಚು ಹೊಂದಿದ್ದೇವೆ. ಕುಕ್ಕುಟ ಉದ್ಯಮವನ್ನು ಹೊಂದಿದ್ದೇವೆ, ಮೊಟ್ಟೆ ಉದ್ಯಮವನ್ನು ಹೊಂದಿದ್ದೇವೆ, ಮಾಲೆ ಹಾಲಿನ ಉತ್ಪಾದನೆಯನ್ನು ನಾವು ನೋಡೋದಾದರೆ ಜಗತ್ತಿನ ಸುಮಾರು 23% ಹಾಲಿನ ಉತ್ಪಾದನೆ ಭಾರತದಲ್ಲೇ ಆಗ್ತದೆ. ಅದಕ್ಕೋಸ್ಕರ ಈ ಒಂದು ಕ್ಷೇತ್ರದಲ್ಲಿ ಪಶುಪಾಲನೆ ಇರಬಹುದು ಅಥವಾ ಪಶುಪಾಲನೆಯಲ್ಲಿ ಕಾರ್ಮಿಕ ವರ್ಗ ಇರಬಹುದು, ರೈತಾಪಿ ವರ್ಗ ಇರಬಹುದು, ಇವರ ಆರೋಗ್ಯವನ್ನು ನಾವು ಬಹಳ ಗಮನಿಸಿ ಅವರ ಆರೋಗ್ಯವನ್ನು ಕಾಪಾಡಿದರೆ ಮಾತ್ರ ನಾವು ದೇಶಕ್ಕೆ ಒಂದು ಒಳ್ಳೆಯ ಆದಾಯವನ್ನು ತಂದು ಜನಸ್ವಾಸ್ಥ್ಯವನ್ನು ಸುಧಾರಿಸಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳ್ಬೋದು. ಇದಿಷ್ಟು ಪಶುಪಾಲನಾ ಕ್ಷೇತ್ರ ಹಾಗೂ ಜಾನುವಾರು ಕ್ಷೇತ್ರದಲ್ಲಿ ಈ ಉದ್ಯೋಗಗಳಲ್ಲಿ ನಿರತರಾಗಿರ್ತಕ್ಕಂತಹ ಜನಸಂಖ್ಯೆಯ ಒಂದು ಮಾಹಿತಿ. ಇನ್ನು ಈ ಜಾನುವಾರು ಪಾಲನೆಯಲ್ಲಿ ರೈತರು ಮತ್ತೆ ಕಾರ್ಮಿಕರು ಸಾಮಾನ್ಯವಾಗಿ ಎದುರಿಸ್ತಾ ಇರತಕ್ಕಂತಹ ಉದ್ಯೋಗ ಆಧಾರಿತವಾದ ಅಪಾಯಗಳ ಬಗ್ಗೆ ಒಂದಿಷ್ಟು ತಿಳಿಸ್ಕೊಡಿ. ಸರ್, ತಾವು ಹೇಳ್ದಂಗೆ ನಮ್ಮ ಒಂದು ದೇಶದಲ್ಲಿ ಈ ಒಂದು ಪಶುಪಾಲನೆ ಮತ್ತು ಇತರೆ ಕೃಷಿಯೇತರ ಒಂದು ಉದ್ಯೋಗಗಳಲ್ಲಿ ತೊಡಗಿದಂಥವರು ಅವರು ಕಾರ್ಮಿಕರಾಗಿದ್ದಾರೆ ಅಥವಾ ಸಣ್ಣ ರೈತರಾಗಿದ್ದಾರೆ. ಒಟ್ಟಾರೆ ಈ ಒಂದು ಕ್ಷೇತ್ರದಲ್ಲಿ ಕೆಲಸ ಮಾಡತಕ್ಕಂಥ ಜನರು ನಾನಾ ಬಗೆಯ ಒಂದು ತಮ್ಮ ಉದ್ಯೋಗಕ್ಕೆ ಸಂಬಂಧಿಸಪಟ್ಟಂತ ಅಪಾಯಗಳನ್ನು ದಿನನಿತ್ಯದ ಕೆಲಸಗಳಲ್ಲಿ ಅವರು ಎದುರಿಸಬೇಕಾದಂಥ ಸಂದರ್ಭಗಳು ಬರ್ತವೆ. ಈಗ ನಾವು ಮೊದಲು ತಮ್ಮ ಒಂದು ಕೆಲಸ ಕಾರ್ಯದಲ್ಲಿ ದೈನಂದಿನ ಒಂದು ಕೆಲಸ ಕಾರ್ಯಗಳಲ್ಲಿ ಅವರು ಅನುಭವಿಸಿದಂತ ಒಂದು ಅಪಾಯಗಳನ್ನು ಮೊದಲು ಪಟ್ಟಿ ಮಾಡೋಣ, ಆಮೇಲೆ ಅವುಗಳಿಗೆ ಏನು ಮಾರ್ಗೋಪಾಯ ಮಾಡಬೇಕು ಅಂತೇಳಿ ನಾವು ಸ್ವಲ್ಪ ವಿಚಾರ ಮಾಡೋಣ. ದೈನಂದಿನ ಕೆಲಸ ಕಾರ್ಯದಲ್ಲಿ ರೈತರು ಮತ್ತು ಕಾರ್ಮಿಕರು ಭೌತಿಕ, ರಾಸಾಯನಿಕ, ಯಾಂತ್ರಿಕ, ಜೈವಿಕ ಮತ್ತು ಮಾನಸಿಕ ಅಪಾಯಗಳನ್ನ ಅವರು ಎದುರಿಸಬೇಕಾಗ್ತದೆ. ಈ ಭೌತಿಕ ಅಪಾಯಗಳೆಂದರೆ ಶಾಖ ಇರಬಹುದು, ಆರ್ದ್ರತೆ ಇರಬಹುದು, ಜನರು ಸೂರ್ಯನ ಕಿರಣಗಳ ಅಡಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಈ ಸೌರ ಕಿರಣಗಳಿರಬಹುದು, ಶೀತ, ಶಬ್ದ, ಕಂಪನ, ಹೀಗೆ ನಿರಂತರವಾಗಿ ಅವರು ದೀರ್ಘಕಾಲವಾಗಿ ಒಂದು ಈ ಪರಿಸರದ ಅಡಿಯಲ್ಲಿ ಕೆಲಸ ಮಾಡ್ತಾ ಇರಬೇಕಾದ್ರೆ ನಾನಾ ಬಗೆಯ ಒಂದು ಅಸ್ವಸ್ಥತೆಗಳಿಗೆ ಅವರು ಒಳಪಡ್ತಾರೆ. ಅಷ್ಟೇ ಅಲ್ಲದೆ ಧೂಳು ಇರಬಹುದು, ನೀರಿರಬಹುದು, ಸೊ ಒದ್ದೆಯಾದ ಸ್ಥಳಗಳಲ್ಲಿ ಈಗ ಗದ್ದೆ ಆಗಿರಬಹುದು, ಈ ಫಾರ್ಮ್ ಕೊಟ್ಟೆಗೆ ಆಗಿರಬಹುದು, ಒದ್ದೆಯಾದ ಸ್ಥಳಗಳಲ್ಲಿ ಹಲವಾರು ಗಂಟೆಗಳ ಕಾಲ ಕೆಲಸ ಮಾಡುವುದರಿಂದ ಅವರಿಗೆ ತಮ್ಮದೇ ಆದಂತಹ ಕೆಲವು ಸಮಸ್ಯೆಗಳನ್ನು ಎದುರಿಸ್ತಾರೆ. ಇನ್ನೊಂದು ಮುಖ್ಯವಾದ ಪ್ರಮುಖ ಅಂಶ ಇಲ್ಲಿ ಅಂದ್ರೆ ಶಬ್ದ. ಸಾಮಾನ್ಯ ಒಂದು ಡೈರಿ ಫಾರ್ಮ್ ಅಲ್ಲಿ ಹೈನುಗಾರಿಕೆಗೆ ಬಳಸ್ತಕ್ಕಂತ ನಮ್ಮ ಈ ಹಸುಗಳು ನಾನಾ ಬಗೆಯ ಜೈವಿಕ ಶಬ್ದವನ್ನ ಉತ್ಪತ್ತಿ ಮಾಡ್ತವೆ. ಅವುಗಳ ಒಂದು ಮಟ್ಟ, ಜೈವಿಕ ಒಂದು ಮಟ್ಟವ ಎಷ್ಟಿರ್ತದೆ ಅಂದ್ರೆ ಸುಮಾರು 70-80 decibel ವರೆಗೆ ಇರ್ತದೆ. ಇನ್ನು ನಮಗೆ ಗೊತ್ತಿದೆ, ನಮ್ಮ ರೈತಾಪಿ ಜನರು ಇವುಗಳ ಒಂದು ಜೊತೆಯಲ್ಲೇ ಇದ್ದಾಗ ಹೆಚ್ಚಿನ ಒಂದು ಶಬ್ದಕ್ಕೆ ಅವರು ದಿನಂಪ್ರತಿ ತಮ್ಮನ್ನ ಒಡ್ಡಿಕೊಂಡಾಗ ಸೊ ಕೆಲವೊಂದು ಶ್ರವಣಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳನ್ನ ಅವರು ಅನುಭವಿಸುವಂತ ಒಂದು ಸಾಧ್ಯತೆ ಇದೆ. ಇದು ಎಲ್ಲರಲ್ಲಿಯೂ ಕಾಣ ಬರದೇ ಇದ್ರೂ ಕೂಡ ಕೆಲವೊಂದು ಜನರಲ್ಲಿ ಶ್ರವಣಕ್ಕೆ ಸಂಬಂಧಪಟ್ಟಂತ ಒಂದು ಸಮಸ್ಯೆಗಳನ್ನ ಅನುಭವಿಸ್ತಾರೆ, ಅಥವಾ ಅದು ಮಾನಸಿಕವಾಗಿ ಒಂದು ಒತ್ತಡ ರೂಪದಲ್ಲಿ ಅಥವಾ ಇನ್ನಿತರ ಒಂದು ಮಾನಸಿಕ ಅಸ್ವಸ್ಥತೆಗಳಿಗೂ ಕೂಡ ಈ ಹೆಚ್ಚಿನ ಒಂದು ಡೆಸಿಬಲ್, ಅಂದ್ರೆ ನಾವು ಹೇಳ್ತೀವಿ ಒಂದು 85 decibel ಹೆಚ್ಚಿನ ಒಂದು ಶಬ್ದ ಏನಾದರೂ ಇದ್ರೆ ಅದು ಅವರಿಗೆ ದೀರ್ಘಕಾಲೀನ ಆರೋಗ್ಯದ ಮೇಲೆ ಪರಿಣಾಮವನ್ನ ಬೀರುವಂತಹ ಸಾಧ್ಯತೆ ಇದೆ. ಇನ್ನು ಮುಂದಿನ ಒಂದು ಸಮಸ್ಯೆ ಅಂದ್ರೆ ದೈಹಿಕ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಸಮಸ್ಯೆ. ನಮ್ಮ ಒಂದು ಕಾರ್ಮಿಕರು ಮತ್ತು ರೈತಾಪಿ ಜನ ನಾನಾ ಬಗೆಯ ಭಾರಗಳನ್ನ ಹೊರ್ತಾರೆ. ಈ ಪ್ರಾಣಿಗಳ ಜೊತೆ ಅವರ ಒಡನಾಟ ಇರ್ತದೆ ದಿನ. ಅವುಗಳನ್ನ ಪ್ರಾಣಿಗಳನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಕೊಂಡೊಯ್ಯೋದು, ಸಾಗಿಸೋದು, ಅವುಗಳ ಒಂದು ನಿರ್ವಹಣೆ ಈ ರೀತಿ ಮಾಡಬೇಕಾದ್ರೆ ಅವರು ನಾನಾ ಬಗೆಯಾದಂತಹ ದೈಹಿಕ ಆರೋಗ್ಯ ಸಮಸ್ಯೆಗೆ ಒಳಪಡು. ಈ ಪ್ರಾಣಿಗಳು ಒದೆಯಬಹುದು, ಅವರಿಗೆ ಇರಿಬಹುದು, ಗಾಯಗಳನ್ನ ಮಾಡಬಹುದು. ಅಷ್ಟೇ ಅಲ್ಲದೆ ಈ ವೈದ್ಯಕೀಯವಾಗಿ ಹೇಳೋದಾದ್ರೆ ಇವುಗಳನ್ನ ಮಾಸ್ಕ್ಯುಲೋಸ್ಕೆಲೆಟಲ್ ಡಿಸಾರ್ಡರ್ಸ್ ಅಂತಾರೆ. ಸ್ನಾಯುಗಳಿಗೆ ಸಂಬಂಧಪಟ್ಟಂತೆ ಆಮೇಲೆ ಅವರಿಗೆ ಶರೀರದಲ್ಲಿ ಈಗ ಜಾಯಿಂಟ್ ಮತ್ತೆ ಇನ್ನಿತರ ಸಮಸ್ಯೆಗಳನ್ನು ಉಂಟು ಮಾಡ್ತವೆ, ಕಣ್ಣಿನ ಸಮಸ್ಯೆಗಳನ್ನು ಉಂಟು ಮಾಡ್ತವೆ. ಅದರ ಜೊತೆಗೆ ನಾನಾ ಬಗೆಯ ರೋಗಗಳನ್ನು ಪ್ರಸಾರ ಮಾಡ್ತವೆ. ಅವುಗಳು ಯಾವ ಅಂತ ಆಮೇಲೆ ನೋಡೋಣ. ಅದರಲ್ಲಿನೂ ಈ ಒಂದು ವಯಸ್ಸಾದಂತಹ ವ್ಯಕ್ತಿಗಳು, ಸ್ತ್ರೀಯರು, ಇವರೇನಾದರೂ ಕೆಲಸ ಮಾಡ್ತಾ ಇದ್ರೆ ಅವರಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ವಯಸ್ಸಾದವರಿಗೆ ಇರತಕ್ಕಂಥ ಸಮಸ್ಯೆಗಳು, ಆಮೇಲೆ ಸ್ತ್ರೀಯರಲ್ಲಿ ಇರತಕ್ಕಂಥ ಕೆಲವೊಂದು ಸಮಸ್ಯೆಗಳಿಗೆ ಈ ವಯಸ್ಕ ಒಂದು ಕಾಂಪಿಟೆಂಟ್ ಅಡಲ್ಟ್ಗೆ ಜನರಿಗೆ ನಾವು ಕಂಪೇರ್ ಮಾಡಿದಾಗ ಇವರಲ್ಲಿ ಈ ಒಂದು ಸಮಸ್ಯೆಗಳ ಪರಿಣಾಮ ಜಾಸ್ತಿ ಆಗಿರ್ತದೆ. ಇನ್ನು ರಾಸಾಯನಿಕ ಅಪಾಯಗಳನ್ನ ನಾವು ನೋಡೋದಾದ್ರೆ ಈಗ ನಾನಾ ಬಗೆಯ ಒಂದು ಪಶುಪಾಲನೆಯಲ್ಲಿ, ಅದು ಪಶು ಇರಬಹುದು, ಕುಕ್ಕುಟ ಇರಬಹುದು, ಪಶುಗಳಂದ್ರೆ ಡೈರಿ ಫಾರ್ಮಿಂಗ್ ಇರಬಹುದು, ಪಿಗ್ರಿ ಫಾರ್ಮಿಂಗ್ ಇರಬಹುದು, ಹಂದಿಗೆ ಸಾಕಾಣೆ ಇರಬಹುದು, ಕುರಿ ಕೋಳಿ ಇರಬಹುದು, ಇವುಗಳ ಒಂದು ಸಾಕಣೆಯಲ್ಲಿ ನಾನಾ ಬಗೆಯ ಔಷಧಗಳನ್ನ ಮತ್ತು ರಾಸಾಯನಿಕಗಳನ್ನ ಬಳಸಲಾಗ್ತದೆ. ಹೌದು, ಅವು ಕೀಟನಾಶಕಗಳು ಆಗಿರ್ಬೋದು, ಸಸ್ಯನಾಶಕಗಳಾಗಿರ್ಬೋದು, ಅಥವಾ ಇಲಿ ಅಂತ ದಂಶಕ ಪ್ರಾಣಿಗಳ ಒಂದು ನಿಯಂತ್ರಣ ಆಗಿರಬಹುದು, ಅಥವಾ ಪರೋಪಜೀವಿಗಳ ನಿಯಂತ್ರಣ ಮಾಡತಕ್ಕಂತ ಒಂದು ಔಷಧಗಳಾಗಿರಬಹುದು, ಇವುಗಳನ್ನ ನಮ್ಮ ರೈತಾಪಿ ವರ್ಗದವರು, ನಮ್ಮ ರೈತ ಬಾಂಧವರು ಸರಿಯಾದ ಪ್ರಮಾಣದಲ್ಲಿ ಅವುಗಳನ್ನ ಬಳಸದೆ ಹೋದ್ರೆ, ಸೂಕ್ತ ರೀತಿಯಲ್ಲಿ ಅವುಗಳ ಒಂದು ಬಳಕೆ ಮಾಡದೆ ಹೋದ್ರೆ, ಅಂದ್ರೆ ಉದಾಹರಣೆಗೆ ಕೀಟನಾಶಕಗಳನ್ನ ಬಳಸಬೇಕಾದ್ರೆ ಸೂಕ್ತ ಪರ್ಸನಲ್ ಪ್ರೊಟೆಕ್ಷನ್ ಎಟಿಕ್ವೇಟ್ಸ್ ಅಂತ ನಾವು ಹೇಳ್ತೀವಿ, ವೈಯಕ್ತಿಕ ಸುರಕ್ಷಾ ಕವಚಗಳನ್ನ ಅವರು ಬಳಸದೆ ಹೋದ್ರೆ ಉಸಿರಾಟದ ಮುಖಾಂತರ ಅವರ ಶರೀರ ಸೇರಿ ಅಥವಾ ತ್ವಚೆಯ ಮುಖಾಂತರ ಅವರ ಶರೀರ ಸೇರಿ ಅವ ಕಣ್ಣಿಗೆ ಹಾನಿ ಮಾಡತಕ್ಕಂತ ಸಾಧ್ಯತೆ ಇರ್ತವೆ. ಸೊ ಇವುಗಳು ರಾಸಾಯನಿಕ ಅಪಾಯಗಳು. ಇನ್ನು ಪಶುಪಾಲನೆಯಲ್ಲಿ ನಿರತ ಜನರು ಹಲವಾರು ಬಗೆಯ ಯಂತ್ರಗಳನ್ನ ಬಳಸ್ತಾರೆ. ಇವ ಅತಿ ಸಿಂಪಲ್ ಆಗಿ ನಿಮ್ಗೆ ಹೇಳಬೇಕು ಅಂದ್ರೆ ಒಂದು ಚಾಫ್ ಕಟರ್ ಒಂದು ಮಷೀನ್ ಇರ್ತದೆ, ಹಾಲು ಕರೆಯುವಂತ ಮಷೀನ್ ಇರ್ತದೆ, ಟ್ರ್ಯಾಕ್ಟರ್ಗಳಿರ್ತವೆ, ಇನ್ನೂ ಹಲವಾರು ಬಗೆಯ ಒಂದು ಯಂತ್ರಗಳನ್ನ ಬಳಸ್ತಾ ಇರ್ತಾರೆ. ಈ ಯಂತ್ರಗಳ ಸೂಕ್ತ ಬಳಕೆಯ ಬಗ್ಗೆ ಅವರಿಗೆ ಸರಿಯಾದ ಮಾಹಿತಿ ಇರಬೇಕು, ಅಂದ್ಮೇಲೆ ಅವರು ಬಳಸ್ಬೇಕು. ಈ ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಏನಿರ್ತದೆ, ಒಬ್ಬ ವ್ಯಕ್ತಿಯನ್ನ ಒಂದು ನೌಕರಿಗೂ ಅಥವಾ ಕೆಲಸಕ್ಕೆ ತಗೊಳ್ಬೇಕಾದ್ರೆ ಒಂದು ತರಬೇತಿ ಕೊಟ್ಟು ತಗೊಳ್ತಾರೆ, ಬಟ್ ಇಲ್ಲಿ ಆ ರೀತಿ ಇರಲ್ಲ. ಇಲ್ಲಿ ಅವರು ಅನುಭವದ ಮುಖಾಂತರ ಜೊತೆ ನೋಡಿ ಕಲಿತಾ ಇರ್ತಾರೆ. ಅನುಭವಸ್ಥ ಜನರು ಮಾತ್ರ ಇವುಗಳನ್ನ ಬಳಸಬೇಕು. ಆಮೇಲೆ ಕೆಲವೊಂದು ಸಲ ಏನಾಗಿರ್ತದೆ, ಜನರಲ್ಲಿ ನಾನಾ ಕಾರಣಗಳಿಂದ ನಿಶಕ್ತಿ ಇರ್ತದೆ, ರೋಗ ರುಜಿನಗಳಿರ್ತದೆ, ಅಂತ ಒಂದು ಸಂದರ್ಭದಲ್ಲಿ ಶರೀರದಲ್ಲಿ ಅಷ್ಟೊಂದು ಶಕ್ತಿ ಇರಲ್ಲ, ಅಂತ ಸಂದರ್ಭದಲ್ಲಿ ಈ ಯಂತ್ರಗಳನ್ನ ಬಳಸಬೇಕಾದ್ರೆ ಬಹಳ ಎಚ್ಚರಿಕೆಯಿಂದ ಅವರು ಬಳಸಬೇಕಾಗ್ತದೆ. ಇಲ್ಲದೆ ಹೋದರೆ ಅಲ್ಲಿಗೆ ಯಂತ್ರಗಳಿಂದ ಸಮಸ್ಯೆಗಳನ್ನ ಬರುವಂತ ಸಾಧ್ಯತೆ ಇರುತ್ತೆ. ತಾವು ಆಗ್ಲೇ ಹೇಳಿದ್ರಿ, ಜೈವಿಕವಾಗಿ ಮತ್ತೆ ಮಾನಸಿಕವಾಗಿಯೂ ಕೂಡ ಅಪಾಯಗಳು ಸಂಭವಿಸುತ್ತೆ ಈ ಹೈನುಗಾರಿಕೆಯಲ್ಲಿ ಇರತಕ್ಕಂತಹ ಉದ್ಯೋಗ ನಿರತರಲ್ಲಿ ಅಂತ ಹೇಳಿ. ಏನು ಹಾಕಂದ್ರೆ ಸರ್, ಜೈವಿಕ ಅಪಾಯಗಳು ಅಂದ್ರೆ ನಾವು ಪಶುಪಾಲನೆಯಲ್ಲಿ ತೊಡಗಿದಾಗ ಪಶುಗಳು ಇರಬಹುದು ಅಥವಾ ಕುಕ್ಕುಟಗಳು ಇರಬಹುದು, ನಾನಾ ಬಗೆಯ ಒಂದು ಸೂಕ್ಷ್ಮಾಣು ಜೀವಿಗಳನ್ನ ಹೊಂದಿರ್ತವೆ. ಅವುಗಳು ಬ್ಯಾಕ್ಟೀರಿಯಾ ಇರಬಹುದು, ವೈರಸ್ ಇರಬಹುದು, ಪರೋಪಜೀವಿ ಆಗಿರಬಹುದು, ಶಿಲೀಂಧ್ರ ಆಗಿರಬಹುದು, ಅವುಗಳನ್ನ ಹೊಂದಿರ್ತವೆ. ಅವುಗಳನ್ನ ಅವು ತಮ್ಮ ದೇಹಗಳಿಂದ ಹೊರಸೂಸ್ತಾ ಇರ್ತವೆ, ಉಸಿರಾಟದ ಮುಖಾಂತರ, ಜೊಲ್ಲಿನ ಮುಖಾಂತರ, ಸೊ ಸಗಣಿಯ ಮುಖಾಂತರ, ಮೂತ್ರದ ಮುಖಾಂತರ ಹೊರಸೂಸ್ತಾ ಇರ್ತವೆ. ಇಂಥ ಒಂದು ವಾತಾವರಣದಲ್ಲಿ ನಮ್ಮ ರೈತ ಬಾಂಧವರು ಕೆಲಸ ಮಾಡತಕ್ಕಂತ ಅವಶ್ಯಕತೆ ಇರ್ತದೆ. ಎಷ್ಟೋ ಸಲಗಳಲ್ಲಿ ಈ ಒಂದು ಜಾನುವಾರುಗಳು ಹಲವಾರು ಬಗೆಯ ಆಯಾ ಒಂದು ಪ್ರಭೇದಕ್ಕೆ ತಕ್ಕಂತೆ ರೋಗಗಳಿಗೆ ತುತ್ತಾಗ್ತವೆ. ಸೊ ಇವುಗಳನ್ನು ನಾವು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ಅಂತ ನಾವು ಕರಿತೀವಿ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಈಗ ಇಲಿ ಜ್ವರ ಇರಬಹುದು, ಕಂದು ರೋಗ ಅಥವಾ ಬ್ರುಸಲಸಸ್ ಅಂತ ಅಂತೀವಿ, ನೆರಡಿ ರೋಗ ಇರಬಹುದು, ಅಥವಾ ನಾನಾ ಬಗೆಯ ಕಜ್ಜಿಗಳಿರಬಹುದು, ಪರೋಪಜೀವಿಗಳಿರಬಹುದು. ಇಂಥ ಒಂದು ರೋಗಾಣುಗಳ ಒಂದು ಸಂಪರ್ಕಕ್ಕೆ ಜನ ಬಂದಾಗ ಈ ಒಂದು ರೋಗಾಣುಗಳು ಅಂತ ಒಂದು ರೈತರಿಗೆ ಬಾಧಿಸುವಂತ ಸಾಧ್ಯತೆ ಇರ್ತದೆ. ಇವುಗಳನ್ನು ನಾವು ಜೈವಿಕ ಅಪಾಯ ಅಂತ ಹೇಳಬಹುದು. ಇನ್ನು ಇಷ್ಟೇ ಅಲ್ಲದೆ ಕೆಲವೊಂದು ಸಾಂಕ್ರಾಮಿಕವಲ್ಲದ ಜೈವಿಕ ಅಪಾಯಗಳು ಕೂಡ ಇರ್ತವೆ. ಉದಾಹರಣೆಗೆ ನಾವು ಫಾರ್ಮರ್ಸ್ ಲಂಗ್ ಅಥವಾ ರೈತರ ಶ್ವಾಸಕೋಶ ಅಂತ ಹೇಳಿ ಒಂದು ಕಂಡೀಷನ್ ಇದೆ, ಅದ್ರ ಬಗ್ಗೆ ನಾವು ಆಮೇಲೆ ಡಿಸ್ಕಸ್ ಮಾಡೋಣ. ಇನ್ನು ತಾವು ಕೇಳದಂಗೆ ಮಾನಸಿಕ ಅಪಾಯಗಳು ಯಾವುವು ಅಂತ, ಈಗ ತಮಗೆ ಗೊತ್ತಿದೆ ಈಗ ಎಂಪ್ಲಾಯ್ಮೆಂಟ್ ಡೈವರ್ಸಿಫಿಕೇಶನ್ ಆಗ್ತಾ ಇದೆ, ಕೃಷಿಯಲ್ಲಿ ಜನ ಕೆಲಸ ಮಾಡ್ಲಿಕ್ಕೆ ಇಷ್ಟ ಇಲ್ಲ. ತಾವು ಅಲ್ಲಿ ಇಲ್ಲಿ ಕೇಳ್ತಾ ಇರ್ತೀರಿ ಎಷ್ಟೋ ಜನ ಕೃಷಿಯಲ್ಲಿ ಒಬ್ಬ ಯುವಕ ನಿರತನಾಗ್ತಂದ್ರೆ ಅವನಿಗೆ ಹೆಣ್ಣು ಕೂಡ ಕೊಡ್ಲಿಕ್ಕೆ ಜನ ಹಿಂದ್ಮುಂದೆ ನೋಡ್ತಾರೆ. ಈ ರೀತಿಯಾದಂತ ಒಂದು ಉದ್ಯೋಗದ ಒತ್ತಡ ಇದೆ, ಕೆಲಸದ ತೃಪ್ತಿ ಇರಲ್ಲ, ಆಮೇಲೆ ಈ ಒಂದು ಅಭದ್ರತೆಯ ಭಾವನೆ ಇರ್ತದೆ. ಈ ರೀತಿ ಇರೋದ್ರಿಂದ ಪರಿವಾರದಲ್ಲಿನೂ ಸಮಸ್ಯೆಗಳಾಗ್ತವೆ, ಸಂಬಂಧದಲ್ಲಿನೂ ಸಮಸ್ಯೆ ಆಗ್ತವೆ. ಇಂಥ ಜನರು ಅದರಲ್ಲಿನೂ ಈ ಯುವಕರು ಭಾವನಾತ್ಮಕವಾಗಿ ಉದ್ವೇಗಕ್ಕೆ ಒಳಗಾಗ್ತಾರೆ. ಇನ್ನು ಬೇರೆ ಉದ್ಯೋಗದ ಒಂದು ಹುಡುಕಾಟದಲ್ಲಿರ್ತಾರೆ, ನಿರುದ್ಯೋಗ ಸಮಸ್ಯೆ ಬರ್ತದೆ. ಯಾಕಂದ್ರೆ ಇದೊಂದು ಪರಂಪರಾಗತವಾಗಿ ಏನು ಬಂದಿರ್ತದೆ ಅವರ ಮನೆಗಳಲ್ಲಿ, ಅದನ್ನ ಉದ್ಯೋಗ ಅಂತ ಕನ್ಸಿಡರ್ ಮಾಡಲ್ಲ ಅವರು. ಇದರಿಂದ ಏನಾಗ್ತದೆ, ಅವರಲ್ಲಿ ನಿದ್ದೆಯಲ್ಲಿ ಅಡಚಣೆ ಆಗ್ಬಹುದು. ಆಮೇಲೆ ಇದರ ಒಂದು ಪರಿಣಾಮವಾಗಿ ಏನ್ ಮಾಡ್ತಾರೆ, ಅವರು ಕೆಲವೊಂದು ವ್ಯಸನಗಳ ಗುಲಾಮರಾಗ್ತಾರೆ. ಪ್ರಮುಖವಾಗಿ ಈ ತಂಬಾಕು ಸೇವನೆ ಮಾಡುವಂಥದ್ದು, ಮದ್ಯಪಾನ ಮಾಡುವಂಥದ್ದು, ಆಮೇಲೆ ಮನರಂಜನೆಯನ್ನ ಜಾಸ್ತಿ ಅವರು ಅದಕ್ಕೆ ಎಕ್ಸ್ಪೋಸ್ ಆಗದೆ ಇರೋದ್ರಿಂದ ಮಾನಸಿಕವಾಗಿ ಸ್ವಲ್ಪ ಎಲ್ಲರಲ್ಲಿ ಅಲ್ಲ ಕೆಲವೊಬ್ಬರಲ್ಲಿ ಈ ಒಂದು ಮಾನಸಿಕ ಕಾಯಿಲೆಗಳು ಇರ್ತಕ್ಕಂಥ ಸಾಧ್ಯತೆ ಇದೆ. ಇನ್ನು ಈ ಪಶುಪಾಲನೆ ಅಂತ ಹೇಳಿದ್ರೆ ಅಲ್ಲಿ ತಾವಾಗ್ಲೇ ಹೇಳಿದಾಗೆ ಹೈನುಗಾರಿಕೆ ಇರುತ್ತೆ, ಕುಕ್ಕುಟ ಪಾಲನೆ ಇರುತ್ತೆ ಅಂತ ಅಂದ್ರೆ ಕೋಳಿ ಸಾಕಾಣಿಕೆ, ಹಾಗೇನೆ ಹಂದಿ ಸಾಕಾಣಿಕೆ, ಕುರಿ ಮೇಕೆ ಸಾಕಾಣಿಕೆ, ಮೊಲಗಳ ಸಾಕಾಣಿಕೆ, ಇನ್ನು ವನ್ಯ ಜಾನುವಾರುಗಳ ಸಾಕಾಣಿಕೆಯಲ್ಲಿ ಸಾಕಷ್ಟು ಜನ ನಿರತರಾಗಿರ್ತಕ್ಕಂಥದ್ದನ್ನು ನಾವು ಗಮನಿಸಬಹುದು. ಈ ಜನರಲ್ಲಿ ಸಾಮಾನ್ಯವಾಗಿ ಕಾಣಿಸಿಕೊಳ್ತಕ್ಕಂತಹ ಆರೋಗ್ಯದ ಸಮಸ್ಯೆಗಳ ಬಗ್ಗೆ ಒಂದಷ್ಟು ವಿವರ ಮಾಡಿಕೊಡಿ. ಕೆಲವೊಂದು ಪ್ರಾಣಿಗಳ ಒಂದು ಬಿಹೇವಿಯರ್ ಮೇಲೆ ಸಮಸ್ಯೆಗಳು ಉಂಟಾಗ್ತವೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಈಗ ಹಸುಗಳಲ್ಲೇನೆ ನೋಡಿ, ಸೌಮ್ಯ ಸ್ವಭಾವದ ಹಸುಗಳು ಇರ್ತವೆ, ಆದ್ರೆ ನಮ್ಮ ನಾಟಿ ಹಸುಗಳು ಬಹಳ ಫೆರೋಷಿಯಸ್ ಇದ್ದು ಇರಿಯುವಂತ ಒಂದು ಸಾಧ್ಯತೆನೂ ಇರ್ತದೆ. ಸೊ ಇವುಗಳನ್ನ ಅರಿತು ನಮ್ಮ ರೈತ ಬಾಂಧವರು ಕೆಲಸ ಮಾಡಬೇಕಾಗ್ತದೆ ಅಥವಾ ಕಾರ್ಮಿಕರು ಕೆಲಸ ಮಾಡಬೇಕಾಗ್ತದೆ. ಏನಾಗ್ತದೆ, ಈ ಪ್ರಾಣಿಗಳ ಒಡನಾಟದಲ್ಲಿ ಈ ಮನುಷ್ಯ ಮತ್ತು ಪ್ರಾಣಿಯ ಒಂದು ಬಾಂಧವ್ಯ ಬೆಳೀತದೆ. ಒಂದೊಂದ್ಸಲ ಏನಾಗ್ತದೆ, ಆ ಒಂದು ನಿರ್ದಿಷ್ಟ ಮನುಷ್ಯ ಅಲ್ಲೇನು ಫಾರ್ಮಲ್ಲಿ ಕೆಲಸ ಮಾಡ್ತಿರ್ತಾರೆ, ಅವ್ರು ಯಾವ ಕಾರಣಾಂತರಗಳಿಂದ ಬೇರೆ ಕಡೆ ಹೋಗ್ಬೇಕಾಗಿರ್ತದೆ. ಆ ಜಾಗದಲ್ಲಿ ಇನ್ನೊಬ್ರು ಬಂದಾಗ ಆ ಒಂದು ಪಶು ಇವರನ್ನ ನಮ್ಮವರು ಅಂತ ಎಕ್ಸೆಪ್ಟ್ ಮಾಡಲ್ಲ. ಅಂತ ಒಂದು ಸಮಯದಲ್ಲಿ ಅದು ರಿಯಾಕ್ಟ್ ಮಾಡ್ತದೆ. ಈ ರಿಯಾಕ್ಷನ್ ಹಠಾತ್ ಆಗಿ ಅಕಸ್ಮಾತ್ ಆಗಿನೂ ಇರಬಹುದು, ಅಥವಾ ಮೊದಲೇ ಯಾವ್ದಾದ್ರು ಒಂದು ಸಂಜ್ಞೆಗಳನ್ನ ಕೊಡುವಂತದ್ದು ಇರಬಹುದು. ಮೊದಲೇ ಅದೇನಾದ್ರೂ ಸಿಗ್ನಲ್ ಕೊಟ್ರೆ ತಾವು ಆ ಜಾಗ ಬಿಟ್ಟು ಓಡಿ ಹೋಗ್ಬಹುದು. ಅದು ಬಿಟ್ಟು ಹಠಾತ್ ಆಗಿ ಆದಾಗ ಕಷ್ಟ ಆಗ್ತದೆ. ಸೊ ಇದನ್ನ ಅರಿತುಕೊಂಡು ಅವರು ಕೆಲಸವನ್ನ ಮಾಡ್ಬೇಕಾಗ್ತದೆ. ಕೆಲವೊಂದು ಪ್ರಾಣಿಗಳು ಕಚ್ತವೆ, ಕೆಲವೊಂದು ಇರಿತವೆ, ಕೆಲವೊಂದು ಒದಿತವೆ. ಈಗ ಹಸುಗಳಲ್ಲೇ ನೀವು ನೋಡ್ಬೇಕಾದ್ರೆ ಒದಿಲಿಕ್ಕೆ ನಿರ್ದಿಷ್ಟ ಜಾಗಗಳಿದಾವೆ. ಸೊ ಮುಂದೆ ಬಂದಾಗ ಒದೆಯಲ್ಲ, ಹಿಂದೆ ನಿಂತರೂ ಒದೆಯಲ್ಲ, ಸೈಡ್ ನಿಂತಾಗ ಒದೆ ಬಿದ್ದೆ ಬೀಳುತ್ತೆ. ಸೊ ಇನ್ನ ತಾವು ಸಣ್ಣ ಸಣ್ಣ ಪ್ರಾಣಿಗಳ ಬಗ್ಗೆ ಹೇಳಿದ್ರೆ ಅವು ಬೈಟಿಂಗ್ ಇನ್ಸ್ಟಿಂಕ್ಟ್ ಇರ್ತವೆ, ಕಚ್ಚುವಂತದ್ದು. ಸೊ ಈ ಅದಕ್ಕೋಸ್ಕರ ಈಗ ನಾವು ಈ ಒಂದು ಸಮಸ್ಯೆಗಳನ್ನ ನಾವು ನೋಡೋದಾದ್ರೆ ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇವನ್ನು ಅಭಿವೃದ್ಧಿ ಹೊಂದಿದ ದೇಶಗಳಲ್ಲಿಯೂ ಕೂಡ ಈ ಒಂದು ಪಶುಪಾಲನೆಯಲ್ಲಿ ತೊಡಗಿಸಿಕೊಂಡಂತ ಜನರಲ್ಲಿ ಸುಮಾರು 10-20% ಜನರಿಗೆ ಒಂದಲ್ಲ ಒಂದು ರೀತಿಯ ಗಾಯಗಳು ಆಗೇ ಬಿಡ್ತವೆ ಶರೀರದ ಮೇಲೆ. ಸೊ ಇದು ಒಂದು ಸಮಸ್ಯೆ. ಇನ್ನು ಎರಡನೇದು ಹೇಳಬೇಕು ಅಂದ್ರೆ ಕೆಲಸ ಮಾಡ್ತಿರ್ಬೇಕಾದ್ರೆ ಈಗ ನಾನಾ ಬಗೆಯ ಕೆಲಸಗಳನ್ನ ಮಾಡಬೇಕಾಗ್ತದೆ. ಉದಾಹರಣೆಗೆ ಹೇಳಬೇಕು ಅಂದ್ರೆ ಲಸಿಕಾಕರಣ ಒಂದು ಕೆಲಸ, ಗೊರಸುಗಳ ನಿರ್ವಹಣೆ ಒಂದು ಕೆಲಸ, ಕೃತಕ ಗರ್ಭಧಾರಣೆ ಒಂದು ಕೆಲಸ, ಕಿವಿಗೆ ಓಲೆ ಹಾಕುವಂತದ್ದು ಒಂದು ಕೆಲಸ, ಹಾಲು ಕರೆಯೋದು, ಆಮೇಲೆ ಯಂತ್ರಗಳನ್ನು ಬಳಸೋದು, ಕೊಂಬುಗಳ ನಿರ್ವಹಣೆ ಕೂಡ ಒಂದು ಕೆಲಸ, ಆಮೇಲೆ ದೈನಂದಿನವಾಗಿ ಮೈ ತೊಳೆಯೋದು ಇನ್ನಿತರ ಕೆಲಸಗಳು, ಅಥವಾ ಫಾರ್ಮ್ ಅನ್ನ ಸ್ವಚ್ಛಾಗಿಟ್ಕೊಳ್ಳೋದು ಇವೆಲ್ಲ ಕೆಲಸಗಳು. ಈ ಒಂದು ಕೆಲಸಗಳನ್ನ ಮಾಡಬೇಕಾದ್ರೆ ಸುರಕ್ಷಿತ ಮಾರ್ಗಗಳನ್ನ ನಮ್ಮ ರೈತ ಬಾಂಧವರು ಬಳಸಬೇಕಾಗ್ತದೆ. ಪ್ರಮುಖವಾಗಿ ಯಾವುದೇ ಒಂದು ಕೆಲಸ ಮಾಡ್ತಿರ್ಬೇಕಾದ್ರೆ, ಇದು ಯಾವುದೇ ಪ್ರಭೇದದ ಪ್ರಾಣಿಯಾಗಿರಲಿ, ಕೆಲಸ ಮಾಡಬೇಕಾದ್ರೆ ವೈಯಕ್ತಿಕ ಸುರಕ್ಷಾ ಕವಚಗಳನ್ನ ಅವರು ಬಳಸಲೇಬೇಕು. ಪ್ರಮುಖವಾಗಿ ಅದರಲ್ಲಿ ಗಂಬೂಟನ್ನ ಬಳಸುವಂತದ್ದು, ಆಮೇಲೆ ಫಾರ್ಮ್ ಅಲ್ಲಿ ಕೆಲಸ ಮಾಡಬೇಕಾದ್ರೆ ಅಲ್ಲಿಯೇ ಇರತಕ್ಕಂತ ಒಂದು ಉಡುಗೆಯನ್ನು ಬಳಸ್ತಕ್ಕಂಥದ್ದು. ಎಷ್ಟೋ ಸಲ ಏನಾಗ್ತದೆ, ನಮ್ಮ ರೈತ ಬಾಂಧವರು ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾರೆ, ಈಗ ಕುಕ್ಕುಟ ಪಾಲನೆ ಅನ್ಕೊಳ್ಳಿ, ಮನೆಯಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿರ್ತಾರೆ, ಮನೆಯಲ್ಲಿ ವಯೋವೃದ್ಧರಿರ್ತಾರೆ, ಗರ್ಭಿಣಿ ಸ್ತ್ರೀಯರಿರ್ತಾರೆ, ಡೆಲಿವರಿ ಆಗಿರೋಂತ ಸ್ತ್ರೀಯರಿರ್ತಾರೆ. ಸೊ ಫಾರ್ಮ್ ಅಲ್ಲಿ ಕೆಲಸ ಮಾಡಿ ಹಾಗೇ ಮನೆಗೆ ಬಂದಾಗ ಅಲ್ಲಿ ಇರುವ ಸೋಂಕು ಮತ್ತು ಕಲ್ಮಶಗಳನ್ನ ಅವರು ಮನೆಗಳಿಗೆ ಅಡಿಗೆ ಮನೆಯವರೆಗೂ ತಂದಂಗಾಗತ್ತೆ. ಇಂಥ ಒಂದು ಪ್ರಸರಣಗಳನ್ನ, ರೋಗ ಪ್ರಸರಣಗಳನ್ನ ನಾವು ತಡೆಗಟ್ಟಬೇಕು ಅಂದ್ರೆ ವೈಯಕ್ತಿಕ ಸುರಕ್ಷಾ ಕವಚಗಳನ್ನ ಕಡ್ಡಾಯವಾಗಿ ನಮ್ಮ ರೈತ ಬಾಂಧವರು ಬಳಸಲೇಬೇಕು. ಅದಕ್ಕೆ ಒಂದು ಡೆಫಿನೆಟ್ ಆಗಿ ನಿರ್ದಿಷ್ಟವಾದಂತ ಒಂದು ಜಾಗದಲ್ಲಿ ಈ ಒಂದು ವಸ್ತುಗಳನ್ನ, ಪಿಪಿಇ ಏನಂತೀವಿ ನಾವು, ಅವುಗಳನ್ನ ಇಡಬೇಕಾಗತ್ತೆ. ಸೀಮಿತ ಸ್ಥಳಗಳಿರ್ತವೆ. ಸೀಮಿತ ಸ್ಥಳಗಳು ಏನಪ್ಪಾ ಅಂದ್ರೆ ಈಗ ಫೀಡ್ ಸೈಲೋಗಳಿರ್ಬಹುದು, ತೊಟ್ಟಿಗಳಿರ್ಬಹುದು, ಹೊಂಡಗಳಿರಬಹುದು, ಅಥವಾ ಇದು ಫಾರ್ಮ್ ಇಂದ ಏನೊಂದು ಹೊರಸೂಸ್ತಕ್ಕಂತ ಈ ಸಗಣಿ ಮೂತ್ರಗಳನ್ನ ಸ್ಟೋರ್ ಮಾಡ್ಲಿಕ್ಕೆ ಒಂದು ತೊಟ್ಟಿ ಇರಬಹುದು, ಅಥವಾ ಒಂದು ಬಾವಿ ತರ ತೋಡಿದಂತ ಜಾಗ ಇರಬಹುದು. ಇಂಥ ಜಾಗದಲ್ಲಿ ಜಾಸ್ತಿ ಹಾನಿಕಾರಕವಾದಂತ ಅನಿಲಗಳು ಸಂಗ್ರಹ ಆಗ್ತವೆ. ಉದಾಹರಣೆಗೆ ತಾವು ಹೇಳ್ಬೇಕು ಅಂದ್ರೆ ಈಗ ಆಮ್ಲಜನಕದ ಒಂದು ಸಂಪರ್ಕ ಇರದೇ ಇರುವಂತ ಜಾಗದಲ್ಲಿ ಆನರೋಬಿಕ್ ಕಂಡೀಷನ್ ಅಂತೀವಿ, ಇದರಲ್ಲಿ ಹೈಡ್ರೋಜನ್ ಸಲ್ಫೈಡ್ ನಂತ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಉದಾಹರಣೆಗೆ ಸೈಲೇಜ್ ಮಾಡ್ತಾರೆ, ಸೈಲೇಜ್ ಅಲ್ಲಿಯೂ ಕೂಡ ನಾನಾ ಬಗೆಯ ಗ್ಯಾಸ್ಗಳು ಉತ್ಪತ್ತಿ ಆಗ್ತವೆ. ಅಷ್ಟೇ ಅಲ್ಲದೆ ಸೂಕ್ಷ್ಮಾಣುಜೀವಿಗಳು ಕೂಡ ಉತ್ಪತ್ತಿ ಆಗ್ತವೆ. ಇವುಗಳ ಸಂಪರ್ಕಕ್ಕೆ ನಮ್ಮ ರೈತ ಬಾಂಧವರು ಬಂದಾಗ ಆರೋಗ್ಯದ ಮೇಲೆ ವಿಪರೀತ ಪರಿಣಾಮ ಆಗ್ತದೆ. ಹೈನುಗಾರಿಕೆಯಲ್ಲಿ ಹೇಳಬೇಕು ಅಂದ್ರೆ ಹೈನುಗಾರಿಕೆ ಇರಬಹುದು, ಕುಕ್ಕುಟ ಇರಬಹುದು, ಇಲ್ಲಿ ಅಮೋನಿಯಾ ಪ್ರೊಡಕ್ಷನ್ ಆಗ್ತಾ ಇರ್ತದೆ. ಈ ಅಮೋನಿಯಾ ಹೇಗಪ್ಪ ಪ್ರೊಡ್ಯೂಸ್ ಆಗ್ತದೆ ಅಂದ್ರೆ ಈ ಹಸುಗಳಲ್ಲಿ ಯೂರಿನ್ನ ಮುಖಾಂತರ ಯೂರಿಯಾ ಬರ್ತದೆ, ಸಗಣಿಯ ಮುಖಾಂತರ ಸೂಕ್ಷ್ಮಾಣುಜೀವಿಗಳು ಮತ್ತೆ ಸೂಕ್ಷ್ಮಾಣುಜೀವಿಗಳ ಎನ್ಝೈಮ್ಸ್ಗಳು ಬರ್ತವೆ, ಯೂರಿಯಾಸ್ ಅಂತ ನಾವು ಅಂತೀವಿ. ಅದು ಈ ಮೂತ್ರದ ಮೇಲೆ ಇರತಕ್ಕಂತ ಯೂರಿಯಾ ಆದ್ಮೇಲೆ ರಿಯಾಕ್ಷನ್ ಆಗಿ ಅಮೋನಿಯಾ ಲಿಬರೇಟ್ ಆಗ್ತದೆ. ಈ ಅಮೋನಿಯಾದಿಂದನೇ ನಮಗೆ ಡೈರಿಗಳಲ್ಲಿ ಹೋದಾಗ ವಾಸನೆ ಬರ್ತಾ ಇರ್ತದೆ, ಅದು ವಾಲಟೈಲ್ ಆಗೋದ್ರಿಂದ ಕೊಟ್ಟಿಗೆ ತುಂಬಾ ತುಂಬಿ ಇರ್ತದೆ. ಅಂತ ಒಂದು ಹಾನಿಕಾರಕ ಗ್ಯಾಸ್ಗಳಿಗೆ ಹೈಡ್ರೋಜನ್ ಸಲ್ಫೈಡ್ ಆನರೋಬಿಕ್ ಇದ್ದಾಗ ಅಥವಾ ಏರೋಬಿಕ್ ಇದ್ದಾಗ, ಅಮೋನಿಯಾ ಇದ್ದಾಗ, ಇವುಗಳಿಗೆ ನಮ್ಮ ರೈತ ಬಾಂಧವರು ದಿನಂಪ್ರತಿ ಸ್ವಲ್ಪ ಸ್ವಲ್ಪ ಪ್ರಮಾಣದಲ್ಲಿ ಎಕ್ಸ್ಪೋಸ್ ಆಗ್ತಾ ಇರ್ತವೆ. ಅವು ಕಾಲಾಂತರದಲ್ಲಿ ಇವುಗಳಿಗೆ ಸಾಂಕ್ರಾಮಿಕವಲ್ಲದ ರೋಗಗಳನ್ನ ಪ್ರಸಾರ ಮಾಡಲಿಕ್ಕೆ ಕಾರಣ ಆಗ್ತವೆ. ತಾವು ಆಗ್ಲೇ ಮಾತನಾಡ್ತಾ ಹೇಳಿದ್ರಿ ಈ ಫಾರ್ಮರ್ಸ್ ಲಂಗ್ ಅಥವಾ ರೈತರ ಶ್ವಾಸಕೋಶ ಅಂತ ಹೇಳಿ, ಇದ್ರ ಬಗ್ಗೆ ಒಂದಷ್ಟು ತಿಳಿಸ್ಕೊಡಿ. ನಮ್ಮ ರೈತ ಬಾಂಧವರು ಧೂಳು, ಆಮೇಲೆ ಈ ಪಶುಗಳು ಉತ್ಪತ್ತಿ ಮಾಡ್ತಕ್ಕಂಥ ಅವುಗಳ ಶರೀರದ ಮೇಲೆ ಕೂದಲಿರ್ತದೆ, ಡ್ಯಾಂಡ್ರಫ್ ಇರ್ತದೆ, ಇವು ಇಂಥ ಒಂದು ಅಂಶಗಳಿಗೆ ದಿನಂಪ್ರತಿ ಎಕ್ಸ್ಪೋಸ್ ಆಗ್ತಾ ಇರ್ತಾರೆ. ಇದರಲ್ಲಿ ಸೂಕ್ಷ್ಮಾಣುಜೀವಿಗಳಿರ್ತವೆ, ನಾನಾ ಬಗೆಯ ಶಿಲೀಂಧ್ರಗಳು ಮತ್ತೆ ಬ್ಯಾಕ್ಟೀರಿಯಾ ಸೂಕ್ಷ್ಮಾಣುಜೀವಿಗಳಿರ್ತವೆ. ಶಿಲೀಂಧ್ರದಲ್ಲಿ ನಾವು ಹೇಳಬೇಕಾದ್ರೆ ಪ್ರಮುಖವಾಗಿ ಈ ಫೇನಿಯಾ ಸ್ಪೀಸೀಸ್ ಅಥವಾ ಥರ್ಮೋ ಆಕ್ಟಿನೋಮೈಸಿಟಿಸ್ ಸ್ಪೀಸೀಸ್ ಅಂತ ನಾವು ಹೇಳ್ತೀವಿ, ಮೈಸಿಸ್ ಸ್ಪೀಸೀಸ್ ಅಂತ. ಅವು ಈ ಒಂದು ಫಂಗೈ ಇರ್ತವೆ. ಈ ಫಂಗೈಗಳು ನಮ್ಮ ಶ್ವಾಸಕೋಶದಲ್ಲಿ ಹೋದಾಗ, ಇತರೆ ಒಂದು ಸೇಂದ್ರಿಯ ಅಥವಾ ಆರ್ಗ್ಯಾನಿಕ್ ಪದಾರ್ಥಗಳ ಮುಖಾಂತರ ಹೋದಾಗ ನಮ್ಮ ಶ್ವಾಸಕೋಶದಲ್ಲಿ ನಿಮೋನೈಟಿಸ್ ಆಗಿಬಿಡ್ತದೆ. ಸೊ ಇದು ರೈತರಲ್ಲಿನೇ ಅತಿ ಹೆಚ್ಚು ಕಾಣಿಸಿಕೊಳ್ತದೆ. ಅದಕ್ಕೆ ಈ ಒಂದು ಕಂಡೀಷನ್ಗೆ ಫಾರ್ಮರ್ಸ್ ಲಂಗ್ ಅಥವಾ ರೈತರ ಶ್ವಾಸಕೋಶ ಅಂತ ಅಂತಾರೆ. ಇದೊಂದು ಅಲರ್ಜಿಕ್ ಪ್ರಕ್ರಿಯೆ, ಅಲರ್ಜಿ ಅಂದ್ರೆ ಹೈಪರ್ ಸೆನ್ಸಿಟಿವಿಟಿ ಅಂತ ನಾವು ಹೇಳ್ತೀವಿ. ದಿನ ದಿನ ಈ ಒಂದು ಕಲುಷಿತ ವಾತಾವರಣಕ್ಕೆ ಅವರು ಎಕ್ಸ್ಪೋಸ್ ಆಗ್ತಾ ಇರೋದ್ರಿಂದ ಅವುಗಳಲ್ಲಿ ಶ್ವಾಸಕೋಶದ ಒಂದು ತೊಂದರೆ, ಸಮಸ್ಯೆಗಳು ಉಂಟಾಗಿ ಉಸಿರಾಟದ ಮೇಲೆ ತೊಂದರೆ ಬೀಳುತ್ತೆ. ಈ ಒಂದು ದೀರ್ಘಕಾಲದ ಒಂದು ರೈತರ ಶ್ವಾಸಕೋಶ ನಾವೇನಂತೀವಿ, ಕ್ರಾನಿಕ್ ಫಾರ್ಮರ್ಸ್ ಲಂಗ್ ಡಿಸೀಸ್ ಅಂತ ಏನ್ ಹೇಳ್ತೀವಿ, ಈ ಒಂದು ಸೋಂಕಿನಿಂದ ಬಳಲ್ತಕ್ಕಂತ ಜನರು ವೈದ್ಯರನ್ನ ಕಾಣಬೇಕು. ಯಾಕಂದ್ರೆ ಇದನ್ನ ನಾವು ಕಡಿಮೆ ಮಾಡಕ್ಕಾಗಲ್ಲ, ಅದು ಎಷ್ಟಿದೆಯೋ ಅಷ್ಟು ನಿಯಂತ್ರಣ ಮಾಡ್ಲಿಕ್ಕೆ ಮಾತ್ರ ಸಾಧ್ಯ. ಇದಕ್ಕೆ ವೈದ್ಯರ ಮಾರ್ಗದರ್ಶನ ಅತ್ಯಗತ್ಯ. ಈಗ ಫಾರ್ಮ್ ಅಲ್ಲಿ ಹೋದ್ಮೇಲೆ ಕೆಮ್ಮು, ಒಣ ಕೆಮ್ಮು ಅಥವಾ ಇನ್ನಿತರ ತೊಂದರೆಗಳನ್ನ ಅನುಭವಿಸ್ತಕ್ಕಂತ ಜನರು ಸೂಕ್ತ ಒಂದು ಚಿಕಿತ್ಸೆಯನ್ನ ಪಡಿಬೇಕು ಅಂತೇಳಿ ಈ ಮೂಲಕ ನಾವು ರೈತರಿಗೆ ಹೇಳ್ಬಹುದು. ಅಂತಂದ್ರೆ ಅವರು ಅದನ್ನ ನಿರ್ಲಕ್ಷ್ಯ ಮಾಡುವಂಥದ್ ಬೇಡ, ಕಡ್ಡಾಯವಾಗಿ ವೈದ್ಯರ ಹತ್ರ ಹೋಗ್ಬೇಕು ಅಂತ ಹೇಳಿ. ಖಂಡಿತವಾಗಿ. ಹಾಗಿದ್ರೆ ಈ ಪಶುಪಾಲನೆ ವ್ಯವಸ್ಥೆನಲ್ಲಿ ಈ ರೈತರ ಶ್ವಾಸಕೋಶ ಏನಿರುತ್ತೆ ಇದ್ರ ಮೇಲೆ ಹೆಚ್ಚು ಗಂಭೀರವಾದಂತಹ ಪರಿಣಾಮಗಳನ್ನ ಉಂಟು ಮಾಡತಕ್ಕಂತ ಸಾಧ್ಯತೆ ಹೆಚ್ಚಾಗಿರುತ್ತೆ. ಹೌದು ಸರ್. ಇನ್ನು ಈ ಜಾನುವಾರು ಪಾಲನಾ ಫಾರಂಗಳಲ್ಲಿ ಯಂತ್ರಗಳ ಬಗ್ಗೆ ತಾವಾಗ್ಲೇ ಹೇಳಿದ್ರಿ, ಅವುಗಳ ಸುರಕ್ಷತೆ ಬಗ್ಗೆನೂ ಕೂಡ ಸಾಕಷ್ಟು ಗಮನವನ್ನು ನೀಡಬೇಕು ಅಂತ ಹೇಳಿದ್ರಿ. ಹೇಗೆ ಸುರಕ್ಷತೆಯ ಬಗ್ಗೆ ಗಮನವನ್ನು ನೀಡತಕ್ಕಂಥದ್ದು? ಈಗ ಜಾಗತಿಕ ಮಟ್ಟದಲ್ಲಿ ನಮಗೆ ಒಂದು ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಅಂತಿದೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಅಂತ. ಇದೊಂದು ವಿಶ್ವಸಂಸ್ಥೆಯ ಒಂದು ಅಂಗ. ಇದರ ಅಡಿಯಲ್ಲಿ ಜಗತ್ತಿನಲ್ಲಿ ಇರತಕ್ಕಂಥ ಎಲ್ಲಾ ಕಾರ್ಮಿಕರ ಬಗ್ಗೆನೂ ಅವರ ಒಂದು ವರ್ಕ್ ಪ್ಲೇಸ್ ಅಲ್ಲಿ ಇರತಕ್ಕಂಥ ಸುರಕ್ಷತೆಯ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಒಂದು ಕಾಯ್ದೆ ಅಂದ್ರೆ ಅದ್ರಲ್ಲಿ ಬೇರೆ ಬೇರೆ ಕನ್ವೆನ್ಷನ್ಗಳಿದೆ, ಅದು ಕೃಷಿಯಲ್ಲಿ ತೊಡಗಿದಂತ ಜನರ ಒಂದು ಸುರಕ್ಷತೆ ಮತ್ತು ಅವರ ಆರೋಗ್ಯಕ್ಕೆ ಸಂಬಂಧಿಸಿದ್ದಾಗಿದೆ. ಇದರಲ್ಲಿ ನಾವು ಪ್ರಮುಖವಾಗಿ ಯಂತ್ರಗಳನ್ನ ಏನ್ ನಾವು ಕೃಷಿಯಲ್ಲಿ ಅಥವಾ ಈ ಪಶುಪಾಲನೆಯಲ್ಲಿ ಏನ್ ಬಳಸ್ತೀವಿ, ನಮ್ಮ ರೈತರು ಮುಖ್ಯವಾಗಿ ಈ ಚಾಫ್ ಕಟ್ಟರ್ನ ಬಳಸ್ತಾರೆ. ಈ ಚಾಫ್ ಕಟ್ಟರ್ಗೆ ತನ್ನದೇ ಆದಂತ ಒಂದು ಅಂತಾರಾಷ್ಟ್ರೀಯ ಮಾನದಂಡ ಇದೆ. ಅದಕ್ಕೆ ಅಲ್ಲಿ ಬೆಲ್ಟ್ ಇದೆ, ಒಳಗಡೆ ಒಂದು ಮೇವನ್ನ ಕತ್ತರಿಸತಕ್ಕಂತ ಒಂದು ಯಂತ್ರ ಇದೆ, ಅಲ್ಲಿ ಅವ್ರ ಕೈಗಳು ಹೋಗಬಾರ್ದು, ಅಕಸ್ಮಾತ್ ಆಗಿ ಬಿದ್ದರೂ ಕೂಡ ಅವರ ಒಂದು ಆರೋಗ್ಯಕ್ಕೆ ಏನೋ ಆಗಬಾರ್ದು, ಈ ರೀತಿಯಾದಂತ ಒಂದು ಗ್ಯಾಜೆಟ್ಗಳು ಇದೆ. ಅದನ್ನ ಎಲ್ಲಾ ಒಂದು ಈ ಕೃಷಿ ಯಂತ್ರಗಳನ್ನ ತಯಾರಿ ಮಾಡತಕ್ಕಂತ ತಯಾರಿಕೆದಾರರು ಈ ಒಂದು ಮಾನದಂಡಗಳನ್ನು ಬಳಸಲೇಬೇಕಾಗ್ತದೆ. ಅಷ್ಟಾಗಿಯೂ ಕೂಡ ಎಷ್ಟೋ ಸಲ ಏನಾಗ್ತದೆ, ಆಕಸ್ಮಿಕವಾಗಿ ತೊಂದರೆಗಳು ಬರ್ತವೆ. ಇಂಥ ಒಂದು ಸಂದರ್ಭದಲ್ಲಿ ಅವರಿಗೆ ಒಂದು ಸೂಕ್ತ ತರಬೇತಿ ಕೊಡುವ ಮುಖಾಂತರ ಈ ಒಂದು ಸಮಸ್ಯೆಗಳನ್ನು ನಾವು ಪರಿಹರಿಸಬಹುದಾಗಿದೆ. ಈ ಪ್ರಾಣಿಜನ್ಯ ರೋಗಗಳು ಅಂತ ಹೇಳಿ ಕೆಲವು ಬರುವಂತ ಸಾಧ್ಯತೆ ಇರುತ್ತೆ ಅಂತ, ಅಂದ್ರೆ ಪ್ರಾಣಿಗಳಲ್ಲಿ ಏನು ರೋಗ ಬರುತ್ತೋ ಅದು ಮನುಷ್ಯರಲ್ಲೂ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಅವುಗಳ ಒಡನಾಟವನ್ನು ಇಟ್ಕೊಂಡಿರ್ತಕ್ಕಂಥ ಸಂದರ್ಭದಲ್ಲಿ, ಈ ರೋಗಗಳ ಬಗ್ಗೆ ಎಷ್ಟು ಮಟ್ಟಿಗೆ ಜಾಗ್ರತೆಯಿಂದ ಇರಬೇಕು? ಈಗ ಸರ್, ಮನುಷ್ಯನ ಕಾಯಿಲೆಯ ಸುಮಾರು 62% ಕಾಯಿಲೆಗಳು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳಾಗಿವೆ. ಈ ಒಂದು ರೋಗಗಳು ಪ್ರಾಣಿಗಳಿಂದ ನಮಗೆ ಬರೋದ್ರಿಂದ ಅವು ಒಂದು ನೇರವಾಗಿ ಬರಬಹುದು. ನೇರವಾಗಿ ಅಂದ್ರೆ ಪ್ರಾಣಿಗೆ ಜನ್ಯ ಆಹಾರ ತಿನ್ನುವುದರ ಮುಖಾಂತರ, ಪ್ರಾಣಿಗಳ ಉಸಿರಾಟದ ಮುಖಾಂತರ, ಅಥವಾ ಪ್ರಾಣಿಗಳ ಒಂದು ಪ್ರತ್ಯಕ್ಷ ಅಥವಾ ಪರೋಕ್ಷ ಸಂಪರ್ಕದಿಂದ ಈ ರೋಗಗಳು ಮನುಷ್ಯನಿಗೆ ಬರತಕ್ಕಂತ ಸಾಧ್ಯತೆ ಇದೆ. ಈ ರೋಗಗಳನ್ನ ನಾವು ಪ್ರಾಣಿಗಳಲ್ಲಿಯೇ ನಿಯಂತ್ರಣ ಮಾಡಿಬಿಟ್ರೆ ಮನುಷ್ಯನಿಗೆ ತಡೆಗಟ್ಟದಂಗೆ ಆಗ್ತದೆ. ಅದಕ್ಕೆ ಏನೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಇದೆ? ಈ ಒಂದು ಪ್ರಾಣಿಗಳಿಗೆ ಎಲ್ಲೆಲ್ಲಿ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳಿಗೆ ಲಸಿಕೆ ಲಭ್ಯ ಇದೆಯೋ ಪ್ರಾಣಿಗಳನ್ನ ಲಸಿಕೆ ಹಾಕಿಸ್ಕೊಂಡ್ಬಿಡೋದು. ಉದಾಹರಣೆಗೆ ಈಗ ಭಾರತ ಸರ್ಕಾರ ಕಂದು ರೋಗ ಅಥವಾ ಬ್ರುಸೆಲೋಸಿಸ್ಗೋಸ್ಕರ ಒಂದು ಲಸಿಕಾಕರಣ ಅಭಿಯಾನವನ್ನ ಪ್ರಾರಂಭ ಮಾಡಿದೆ. ಇಲ್ಲಿ ನಮ್ಮ ರೈತ ಬಾಂಧವರು ಪಶುವೈದ್ಯರ ಒಂದು ಸಲಹೆಯ ಮೇರೆಗೆ ಈ ಒಂದು ಕಂದು ರೋಗಕ್ಕೆ ಲಸಿಕಾಕರಣ ಮಾಡಿದ್ದೇ ಆದರೆ ಅದು ಮನುಷ್ಯನಿಗೆ ಬರ್ತಕ್ಕಂಥ ಪ್ರಮೇಯ ತಪ್ಪುತ್ತದೆ. ಇನ್ನು ಈಗ ಕ್ಷಯ ರೋಗ ಅಂತ ನಮ್ಮಲ್ಲಿ ಬರ್ತದೆ, ಪ್ರಾಣಿಗಳಲ್ಲಿ ಈ ದನಗಳ ಕ್ಷಯ ಅಂತೇಳಿ ಒಂದು ಬರ್ತದೆ. ಇದು ಪ್ರಾಣಿಯ ಉಸಿರಾಟದಿಂದ ಮತ್ತು ಪ್ರಾಣಿಯ ಒಂದು ಉತ್ಪನ್ನಗಳನ್ನು ತಿನ್ನುವುದರ ಮುಖಾಂತರ ಬರ್ತದೆ. ಈಗ ಈ ಒಂದು ರೋಗದ ಲಕ್ಷಣಗಳನ್ನ ನಾವು ಪ್ರಾಣಿಯಲ್ಲಿ ಗುರುತಿಸೋದೇ ಆಗ್ಬಿಟ್ರೆ ಸೊ ಅಂತ ಪ್ರಾಣಿಗಳನ್ನ ನಾವು ಸೆಪರೇಟ್ ಮಾಡಿ ಅವುಗಳ ಸಂಪರ್ಕದಿಂದ ದೂರ ಇರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನ ಈ ಬಯೋಸೆಕ್ಯೂರಿಟಿ ಅಂತ ನಾವು ಅಂತೀವಿ, ಜೈವಿಕ ಸುರಕ್ಷತಾ ಕ್ರಮಗಳನ್ನ ಬಳಸೋದ್ರಿಂದ. ಈಗ ಯಾರೋ ಒಬ್ರು ಕೋಳಿ ಫಾರ್ಮ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ಕೋ, ಅಲ್ಲಿ ಕೋಳಿಗಳ ಸಾವಾಗ್ತದೆ. ಸೊ ಸಾವಾದಾಗ ಅಂತ ಒಂದು ಕೋಳಿಗಳನ್ನ ಅವರು ನಿರ್ದಿಷ್ಟ ಸ್ಥಳದಲ್ಲಿ ವಿಲೇವಾರಿ ಮಾಡಿದ್ದೇ ಆದ್ರೆ ಈ ಸತ್ತ ಪ್ರಾಣಿ ಅಥವಾ ಕೋಳಿಗಳಿಂದ ನಮಗೆ ರೋಗ ಬರೋದನ್ನ ತಡೆಗಟ್ಟಬೇಕಾಗ್ತದೆ. ಇನ್ನು ಈ ಫಾರ್ಮಿನ ಮುಂದೆ ಎಷ್ಟೋ ಸಂದರ್ಭಗಳಲ್ಲಿ ನಾವು ಈ ಫುಡ್ ಡಿಪ್ಗಳನ್ನ ಇಡ್ತೀವಿ. ಈಗ ಕಾಲುಗಳನ್ನ ಫಾರ್ಮಿನ ಒಳಗಡೆ ಹೋಗ್ಬೇಕಾದ್ರೆ ಅಥವಾ ಹೊರಗಡೆ ಹೋಗ್ಬೇಕಾದ್ರೆ ಅದರಲ್ಲಿ ಅದ್ಬೇಕು. ಇದರಲ್ಲಿ ಸೋಂಕು ನಿವಾರಕ ದ್ರಾವಣ ಇರ್ತದೆ. ಈ ರೀತಿಯಾದಂತ ಒಂದು ದ್ರಾವಣಗಳನ್ನ ಇಟ್ಟಾಗ ಈ ಒಂದು ಸಾಂಕ್ರಾಮಿಕ ರೋಗಗಳು ಈ ಕೊಟ್ಟಿಗೆಯಿಂದ ನಮ್ಮ ಮನೆಯವರೆಗೆ ಬರದೇ ಇರುವಂಗೆ ನೋಡ್ಕೊಂಡಂಗಾಗ್ತದೆ. ಆಮೇಲೆ ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳು ನಮ್ಮ ಗರ್ಭಾವಸ್ಥೆಯಲ್ಲಿರ್ತಕ್ಕಂಥ ಮಹಿಳೆಯರು ಅಥವಾ ವಯಸ್ಸಾದಂತ ಜನರು ಮತ್ತು ಚಿಕ್ಕ ಮಕ್ಕಳಲ್ಲಿ ಜಾಸ್ತಿಯಾಗಿ ಪ್ರಕೋಪ ಮಾಡೋದ್ರಿಂದ ಈ ಒಂದು ರಿಸ್ಕ್ ಗ್ರೂಪ್ನ ಜನ ಪ್ರಾಣಿಗಳ ಸಂಪರ್ಕವನ್ನ ಸ್ವಲ್ಪ ಅವಾಯ್ಡ್ ಮಾಡೋದು ಬೆಟರ್. ಅಥವಾ ಮನೆಯಲ್ಲಿ ಇಂಥ ಜನ ಇದ್ದಾಗ ವಯಸ್ಕರು ಪ್ರಾಣಿಗಳ ಒಂದು ಆರೈಕೆ ಮಾಡಿ ಬರಬೇಕಾದ್ರೆ ವೈಯಕ್ತಿಕ ಸುರಕ್ಷತಾ ಕ್ರಮಗಳನ್ನ ಬಳಸಿಕೊಂಡಿದ್ದೇ ಆದ್ರೆ ಈ ಒಂದು ಪ್ರಾಣಿಜನ್ಯ ಸಾಂಕ್ರಾಮಿಕ ರೋಗಗಳನ್ನ ನಾವು ತಡೆಗಟ್ಟದಂಗಾಗ್ತದೆ. ಆಮೇಲೆ ಎಲ್ಲೆಲ್ಲಿ ಸಾಧ್ಯ ಇದೆಯೋ ಅಲ್ಲಿ ಅಂತರ್ ಮತ್ತು ಬಾಹ್ಯ ಪರೋಪ ಜೀವಿಗಳನ್ನು ಕೂಡ ನಾವು ನಿಯಂತ್ರಣ ಇಟ್ಕೊಳ್ಬೇಕಾಗತ್ತೆ. ಆಮೇಲೆ ಈ ರೋಗವಾಹಕ ಕೀಟಗಳಿರ್ತಾವಲ್ಲ, ಸೊಳ್ಳೆ ಇರಬಹುದು, ಈಗ ಉಣ್ಣೆ ಇರಬಹುದು, ಚಿಗಟ ಇರಬಹುದು, ಇವುಗಳ ನಿಯಂತ್ರಣಗಳನ್ನು ಕೂಡ ನಾವು ಮಾಡಿಕೊಂಡಾಗ ಈ ಕಸುಬು ಆಧಾರಿತ ರೋಗಗಳು ನಮ್ಮನ್ನ ಬಾಧಿಸೋದನ್ನ ನಾವು ಕಡಿಮೆ ಮಾಡಿದಂಗೆ ಆಗ್ತದೆ. ಒಟ್ಟಾರೆ ಈ ಜಾನುವಾರುಗಳ ಉದ್ಯೋಗ ಆಧಾರಿತ ಆರೋಗ್ಯ ಸಮಸ್ಯೆಗಳು ಹಾಗೂ ನಿವಾರಣೋಪಾಯಗಳಿಗೆ ಸಂಬಂಧಪಟ್ಟ ಹಾಗೆ ನಮ್ಮ ರೈತರು ಅನುಸರಿಸಬೇಕಾದಂತಹ ಕ್ರಮಗಳೇನೇನು? ವೈಯಕ್ತಿಕ ಸುರಕ್ಷತೆ ಮೊದಲನೇದು, ಲಸಿಕಾಕರಣ, ಪ್ರಾಣಿಗಳ ಲಸಿಕಾಕರಣ ಮತ್ತು ನಮ್ಮ ಲಸಿಕಾಕರಣ. ಈ ಉದಾಹರಣೆಗೆ ಹೇಳ್ಬೇಕಂದ್ರೆ ರೈತ ಬಾಂಧವರು ಈ ಹುಚ್ಚು ರೋಗ ರೆಬಿಸ್ ಅಂತ ರೋಗಗಳಿಗೆ ತುತ್ತಾಗುವಂತ ಸಾಧ್ಯತೆ ಇರ್ತದೆ. ಕಚ್ಚುವ ನಾಯಿ ಮತ್ತು ಇನ್ನಿತರ ಕಚ್ಚುವ ಪ್ರಾಣಿಗಳಿಂದ ಬರ್ತದೆ. ಬಂದ ಮೇಲೆ ಅದಕ್ಕೆ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಅದು ಮಾರಣಾಂತಿಕ ರೋಗ, ಅದಕ್ಕೆ ಔಷಧಿ ಇಲ್ಲ. ಅದಕ್ಕೆ ಮೊದಲೇ ಇಂಥವರು ವೈದ್ಯರನ್ನ ಸಂಪರ್ಕಿಸಿ ಚುಚ್ಚುಮದ್ದನ್ನ ಮೊದಲೇ ತಗೊಂಡಿದ್ದೇ ಆಗಿದ್ರೆ, ಲಸಿಕೆಗಳನ್ನ ತಗೊಂಡಿದ್ದೇ ಆಗಿದ್ರೆ, ಒಂದು ವೇಳೆ ರೋಗಗ್ರಸ್ತ ಪ್ರಾಣಿ ನಮ್ಮನ್ನ ಕಚ್ಚಿದ್ರು ಕೂಡ ನಮ್ಗೆ ಅದರಿಂದ ಪ್ರೊಟೆಕ್ಷನ್ ಸಿಗ್ತದೆ. ಸೊ ಇನ್ನು ಕಚ್ಚಿ ಆದ್ಮೇಲೂ ಕೂಡ ಈಗ ಒಂದು ಹುಚ್ಚು ನಾಯಿ ಅಥವಾ ಈ ಒಂದು ಹುಚ್ಚು ರೋಗ ನಿಯಂತ್ರಣದಲ್ಲಿ ಕಚ್ಚಿ ಆದ್ಮೇಲೂ ಕೂಡ ಎಷ್ಟು ಸಾಧ್ಯವೋ ಅಷ್ಟು ಬೇಗ ವೈದ್ಯಕೀಯ ಒಂದು ಚಿಕಿತ್ಸೆಯನ್ನು ತೆಗೆದುಕೊಂಡಿದ್ದೇ ಆದ್ರೆ ಅವುಗಳು ಮಾರಣಾಂತಿಕವಾಗುವುದನ್ನ ನಾವು ಕಡಿಮೆ ಮಾಡಬಹುದು. ಆಮೇಲೆ ವೈಯಕ್ತಿಕ ಸುರಕ್ಷತೆ, ಆಮೇಲೆ ಫಾರ್ಮ್ಗಳಲ್ಲಿನ ಸ್ವಚ್ಛತೆ, ಸತ್ತ ಪ್ರಾಣಿಗಳ ಸೂಕ್ತ ವಿಲೇವಾರಿ, ಆಮೇಲೆ ದಿನಂಪ್ರತಿ ಫಾರ್ಮಿಂದ ಹೊರಸೂಸ್ತಕ್ಕಂತ ಈ ತ್ಯಾಜ್ಯದ ಸೂಕ್ತ ವಿಲೇವಾರಿ ಇವುಗಳನ್ನ ಮಾಡಿಕೊಂಡಿದ್ದೆ. ಆದ್ರೆ ಆಮೇಲೆ ಒಂದು ವಿಷಯ ಅಂದ್ರೆ ಫಾರ್ಮಲ್ಲಿ ಕೆಲಸ ಮಾಡಬೇಕಾದ್ರೆ ನೀರು ಮತ್ತೆ ಇನ್ನಿತರ ಅಂಶಗಳು ಇರೋದ್ರಿಂದ ಅಲ್ಲಿ ಸ್ಲಿಪರಿ ಆಗಿರ್ತದೆ. ಅಲ್ಲಿ ನಿಧಾನವಾಗಿ ನಾವು ಚಲಿಸಿಕೊಂಡು ಹೋಗಿದ್ದೇ ಆದರೆ ಗಾಯಗಳನ್ನು ಕೂಡ ತಡೆಗಟ್ಟಬಹುದು. ಯಂತ್ರಗಳನ್ನ ಬಳಸ್ತಿರಬೇಕಾದ್ರೆ ಸೂಕ್ತ ಕ್ರಮಗಳನ್ನು ಬಳಸಿದ್ದೇ ಆದರೆ ಯಂತ್ರಗಳಿಂದ ನಾವು ಸುರಕ್ಷತೆಯನ್ನು ಹೊಂದಬಹುದು. ಈ ಎಲ್ಲಾ ಒಂದು ಒಟ್ಟಾರೆ ಅಂಶಗಳನ್ನ ನಾವು ಜನಜೀವನದಲ್ಲಿ ಅಂದ್ರೆ ದಿನನಿತ್ಯದ ಕ್ರಮಗಳಲ್ಲಿ ಬಳಸಿದ್ದೇ ಆದರೆ ಈ ಕಸುಬು ಆಧಾರಿತ ರೋಗಗಳಿಂದ ಸ್ವಲ್ಪ ದೂರ ಇರಬಹುದು ಅಂತೇಳಿ ಅನ್ಸುತ್ತೆ. ಕಸುಬು ಆಧಾರಿತ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ತಮ್ಮನ್ನ ಸಂಪರ್ಕ ಮಾಡತಕ್ಕಂಥದ್ದು ಹೇಗೆ? ನನ್ನ ಮೊಬೈಲ್ ಸಂಖ್ಯೆ 7204776725. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 7204776725. ಧನ್ಯವಾದಗಳು ಡಾಕ್ಟರ್ ನಾಗಪ್ಪ ಅವರೇ. ಇವತ್ತಿನ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಉದ್ಯೋಗಾಧಾರಿತ ಆರೋಗ್ಯ ಸಮಸ್ಯೆಗಳು ಹಾಗೂ ನಿವಾರಣೋಪಾಯಗಳು ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂತಹ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ಮಾಡಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇದುವರೆಗೆ ಜಾನುವಾರುಗಳ ಉದ್ಯೋಗಾಧಾರಿತ ಆರೋಗ್ಯ ಸಮಸ್ಯೆಗಳು ಹಾಗೂ ನಿವಾರಣೋಪಾಯಗಳು ಈ ಕುರಿತಂತೆ ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ನಾಗಪ್ಪ ಕರಬಸನವರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಭಾರತ ಕೃಷಿ ಪ್ರಧಾನ ದೇಶ. ಕೃಷಿ ಎಂದಾಕ್ಷಣ ನಮ್ಮ ಕಣ್ಮುಂದೆ ಬರೋದು ಕೃಷಿ ಭೂಮಿ ಹಾಗೂ ರೈತ. ಆದರೆ ಕೃಷಿಯಲ್ಲಿ ಗೋಮಾತೆಯ ಪಾತ್ರ ವಿಶಿಷ್ಟವಾದುದು. ಸನಾತನ ಧರ್ಮದ ಕಾಲದಿಂದಲೂ ಹೈನುಗಾರಿಕೆ ರೈತರ ಪೋಷಣೆ ಮಾಡುತ್ತಾ ಕೈ ಹಿಡಿದು ನಡೆಸುತ್ತಾ ಸಾಗಿದೆ. ಸಮಯ ಕಳೆದಂತೆ ಹೈನೋದ್ಯಮ ಹಲವಾರು ಸಮುದಾಯ, ಪ್ರದೇಶ ಮತ್ತು ದೇಶಗಳ ಆರ್ಥಿಕತೆಗೆ ಸಕ್ರಿಯವಾಗಿ ಕೊಡುಗೆ ನೀಡುತ್ತಾ ಬಂದಿದೆ. ನಮ್ಮ ರಾಷ್ಟ್ರದ ಸಮೃದ್ಧಿ ಮತ್ತು ಸಂಪತ್ತನ್ನು ನಿರ್ಧರಿಸುವಲ್ಲಿ ಹೈನುಗಾರಿಕೆ ಕೂಡ ಮಹತ್ವದ ಪಾತ್ರವನ್ನು ವಹಿಸಿದೆ. ಇಷ್ಟೇ ಅಲ್ಲದೆ ನಮ್ಮ ದೇಶದ ಜಿಡಿಪಿಯಲ್ಲಿ 4% ಕೊಡುಗೆಯನ್ನು ಕೂಡ ಹೈನುಗಾರಿಕೆ ನೀಡ್ತಾ ಇದೆ. ಸಂಘಟಿತ ಮತ್ತು ತಾಂತ್ರಿಕವಾಗಿ ಮುಂದುವರೆದಿರುವ ಹೈನುಗಾರಿಕೆಯು ಹೆಚ್ಚು ಲಾಭದಾಯಕ ಕಸುಬಾಗಿದೆ. ಅದೆಷ್ಟೋ ಜನರು ಲಕ್ಷಾಂತರ ಹಣವನ್ನು ಸಂಪಾದಿಸಲು ಹೈನುಗಾರಿಕೆ ದಾರಿಯಾಗಿದೆ. ನಮ್ಮ ಭಾರತ ದೇಶದಲ್ಲಿ ಹಸುವಿಗೆ ದೈವಿಕ ಶಕ್ತಿಯಿದೆ ಎಂದು ನಂಬಲಾಗಿದೆ. ಕಾಮಧೇನು ತನ್ನನ್ನು ನಂಬಿದ ಎಲ್ಲಾ ಸಲುಹಿದ ಮನುಜರನ್ನು ಎಂದೂ ಕೈಬಿಡೋದಿಲ್ಲ ಎಂಬ ವಿಶ್ವಾಸಕ್ಕೆ ಸಾಕ್ಷಿ ಎಂಬಂತೆ ಹಲವಾರು ಜನ ಹೈನುಗಾರಿಕೆಯಲ್ಲಿ ಯಶಸ್ಸನ್ನ ಕಂಡಿದ್ದಾರೆ ಮತ್ತು ಜೀವನವನ್ನ ಕಟ್ಟಿಕೊಂಡಿದ್ದಾರೆ. ಹೈನುಗಾರಿಕೆ ಅಥವಾ ಡೈರಿ ಫಾರ್ಮಿಂಗ್ ಎನ್ನುವುದು ಹಾಲಿನ ದೀರ್ಘಕಾಲೀನ ಉತ್ಪಾದನೆಯಾಗಿದ್ದು ಕೃಷಿಯ ಒಂದು ಭಾಗವಾಗಿದೆ. ಹಾಲು, ಹಾಲಿನ ಉತ್ಪನ್ನಗಳ ತಯಾರಿಕೆ ಮತ್ತು ಮಾರಾಟ ಪ್ರಕ್ರಿಯೆಯನ್ನು ಹೈನೋದ್ಯಮ ಎಂದು ಕರೆಯಬಹುದು. ಹೈನುಗಾರಿಕೆಯು ಕೃಷಿಗೆ ಪೂರಕವಾಗಿ ಸ್ವ ಉದ್ಯೋಗವಾಗಿದ್ದು ವರ್ಷವಿಡೀ ನಿರಂತರ ಆದಾಯವನ್ನು ತರಬಲ್ಲದು. ಇತ್ತೀಚಿನ ದಿನಗಳಲ್ಲಿ ಹೈನುಗಾರಿಕೆ ಒಂದು ವಾಣಿಜ್ಯ ಉದ್ಯಮವಾಗಿ ಬೆಳೆಯುತ್ತಿದೆ. ಹೈನುಗಾರಿಕೆಯನ್ನು ಲಾಭದಾಯಕ ಮಾಡುವಲ್ಲಿ ಉತ್ತಮ ಹೈನು ತಳಿಗಳ ಆಯ್ಕೆ, ವೈಜ್ಞಾನಿಕ ನಿರ್ವಹಣೆ, ಸಮತೋಲನದ ಆಹಾರ ಪೂರೈಕೆ, ದನಗಳ ಆರೋಗ್ಯದ ರಕ್ಷಣೆ ಮತ್ತು ವ್ಯವಸ್ಥಿತ ಮಾರುಕಟ್ಟೆಯಿಂದ ಹಾಲು ಮಾರಾಟ ಇವು ಮಹತ್ತರವಾದ ಪಾತ್ರವನ್ನು ವಹಿಸುತ್ತವೆ. ಭಾರತದ ಪ್ರಮುಖ ಹೈನು ತಳಿಗಳತ್ತ ಗಮನಹರಿಸೋದಾದರೆ ಸಾಹಿವಾಲ್, ಸಿಂಧಿ, ಗಿರ್, ಥಾರಾಪಾರ್ಕರ್, ದೇವಣಿ, ಓಂಗೋಲಾ, ಹರಿಯಾಣ, ಕಾಂಕ್ರೇಜ್, ಜರ್ಸಿ, ಹೋಲ್ಸ್ಟಿನ್, ಫ್ರೀಜಿಯನ್ ಹೆಚ್ಎಫ್, ಹೆಚ್ಎಫ್ಎಕ್ಸ್ ದೇವಣಿ, ಸೂರ್ತ್ರಿ, ಮೊರ್ರಾ, ಧಾರವಾಡಿ, ಫಂಡರಿಪುರಿ ಮುಂತಾದವು. ಉತ್ತಮ ತಳಿ ಆಯ್ಕೆ ವೇಳೆ ಗಮನಿಸಬೇಕಾದ ಅಂಶಗಳು ಅಂತಂದ್ರೆ, ಹಸುಗಳನ್ನು ಕೊಳ್ಳುವಾಗ ಅವುಗಳ ಬಗ್ಗೆ ದಾಖಲೆ ಇದ್ದರೆ ಅದರ ವಂಶದ ಹಾಲಿನ ಉತ್ಪಾದನೆ ಸಾಮರ್ಥ್ಯ ಮತ್ತು ಅವುಗಳ ಹಿಂದಿನ ಸಾಲಿನ ಹಾಲಿನ ಇಳುವರಿಯನ್ನ ಪರಿಶೀಲಿಸಿ ಹೆಚ್ಚು ಹಾಲು ಉತ್ಪಾದನೆಯುಳ್ಳ ವಂಶದ ದನಗಳನ್ನ ಖರೀದಿಸಬೇಕು. ಇನ್ನು ಹೈನುಗಾರಿಕೆಯ ಉಪಯೋಗಗಳು ಏನು ಅಂಥೇಳಿ ನೋಡೋದಾದ್ರೆ, ಸಮತೋಲಿತ ಮತ್ತು ಆರೋಗ್ಯಕರ ಆಹಾರವನ್ನ ಒದಗಿಸುವಲ್ಲಿ ಹಾಲು ಮತ್ತು ಡೈರಿ ಉತ್ಪನ್ನಗಳು ಎತ್ತಿದ ಕೈ. ಏಕೆಂತಂದ್ರೆ ಅವು ಕ್ಯಾಲ್ಸಿಯಂನ ಸಮೃದ್ಧ ಮೂಲಗಳಾಗಿವೆ. ಡೈರಿ ಆಹಾರಗಳು ಕ್ಯಾಲ್ಸಿಯಂ, ರಂಜಕ, ಬಿ ಜೀವಸತ್ವಗಳು, ಪೊಟ್ಯಾಸಿಯಂ ಮತ್ತು ವಿಟಮಿನ್ ಡಿ ಪ್ಲಸ್, ಪ್ರೋಟೀನ್, ಮೆಗ್ನೀಷಿಯಂ ಮತ್ತು ಇತರ ಪ್ರಮುಖ ಪೋಷಕಾಂಶಗಳಿಂದ ತುಂಬಿರುತ್ತೆ. ಈ ಪೋಷಕಾಂಶಗಳು ಬಲವಾದ ಮೂಳೆಗಳನ್ನು ನಿರ್ಮಿಸಲು ಮತ್ತು ನಿರ್ವಹಿಸಲು ಅತ್ಯವಶ್ಯಕ. ಹಸು ಗೊಬ್ಬರವು ಖನಿಜಗಳಿಂದ ಸಮೃದ್ಧವಾಗಿದೆ. ವಿಶೇಷವಾಗಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಸಿಯಂ ಮಣ್ಣಿನೊಂದಿಗೆ ಬೆರೆತಾಗ ಪ್ರಯೋಜನಕಾರಿಯಾದ ಸೂಕ್ಷ್ಮಾಣುಜೀವಿಗಳ ಬೆಳವಣಿಗೆಯನ್ನ ಬೆಂಬಲಿಸುವುದರಿಂದ ಗೊಬ್ಬರವು ಮಣ್ಣಿನ ವಿನ್ಯಾಸವನ್ನ ಸುಧಾರಿಸುತ್ತೆ, ತೇವಾಂಶವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತೆ. ಇದರಿಂದಾಗಿ ಉತ್ತಮ ಬೆಳೆಯನ್ನ ನಿರೀಕ್ಷಿಸಬಹುದು. ಗೋಮೂತ್ರವು ಮಧುಮೇಹ, ರಕ್ತದೊತ್ತಡ, ಅಸ್ತಮ, ಸೋರಿಯಾಸಿಸ್, ಹೃದಯಾಘಾತ, ಅಪಧಮನಿಗಳಲ್ಲಿನ ಅಡೆತಡೆಗಳು, ಫಿಟ್ಸ್, ಕ್ಯಾನ್ಸರ್, ಏಡ್ಸ್, ಸಂಧಿವಾತ, ಮೈಗ್ರೇನ್, ಥೈರಾಯ್ಡ್, ಮಲಬದ್ಧತೆ, ಸ್ತ್ರೀರೋಗ ಮುಂತಾದ ಸಮಸ್ಯೆಗಳಿಗೆ ಔಷಧ ರೂಪದಲ್ಲಿ ಕೆಲಸವನ್ನ ಮಾಡುತ್ತೆ. ಹೈನುಗಾರಿಕೆಗೆ ಸರ್ಕಾರದಿಂದ ಇರುವ ಬೆಂಬಲಗಳನ್ನ ನೋಡೋದಾದ್ರೆ, ಹೈನುಗಾರಿಕೆ ಮತ್ತು ಭಾರತದ ಡೈರಿ ವಲಯವನ್ನ ಅಭಿವೃದ್ಧಿಪಡಿಸುವ ಸಲುವಾಗಿ ಕೇಂದ್ರ ಸರ್ಕಾರ ವಿವಿಧ ಯೋಜನೆಗಳನ್ನ ಪರಿಚಯಿಸಿದೆ. ಡೈರಿ ಕೃಷಿ ಉದ್ಯಮಕ್ಕೆ ರಚನೆಯನ್ನ ತರುವ ಮತ್ತು ಡೈರಿ ಫಾರಂಗಳನ್ನ ಸ್ಥಾಪಿಸಲು ನೆರವು ನೀಡುವ ಪ್ರಯತ್ನದಲ್ಲಿ ಪಶುಸಂಗೋಪನೆ, ಹೈನುಗಾರಿಕೆ ಮತ್ತು ಮೀನುಗಾರಿಕೆ ಇಲಾಖೆ 2005 ಡೈರಿ ಮತ್ತು ಕೋಳಿ ಸಾಹಸೋದ್ಯಮ ಬಂಡವಾಳ ಯೋಜನೆಯನ್ನ ಪ್ರಾರಂಭಿಸಿತು. ಡೈರಿ ಮತ್ತು ಕೋಳಿ ಸಾಹಸೋದ್ಯಮ ಯೋಜನೆ ಯಶಸ್ಸಿನ ನಂತರ 2010 ಸರ್ಕಾರ ಡೈರಿ ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆಯನ್ನ ನಬಾರ್ಡ್ ಮೂಲಕ ಪ್ರಾರಂಭವನ್ನ ಮಾಡಿತು. ಡೈರಿ ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆ ಇದು ಶುದ್ಧ ಹಾಲು ಉತ್ಪಾದನೆಗೆ ಆಧುನಿಕ ಡೈರಿ ಫಾರಂಗಳ ಸ್ಥಾಪನೆ, ಹಸುಕರುಗಳ ಪಾಲನೆ ಉತ್ತೇಜಿಸಲು, ಈ ಮೂಲಕ ಡೈರಿ ಫಾರಂಗಳ ಬೆಳವಣಿಗೆಗಾಗಿ ಡೈರಿ ಉದ್ಯಮಶೀಲತೆ ಅಭಿವೃದ್ಧಿ ಯೋಜನೆ ಕೇಂದ್ರ ಸರ್ಕಾರದ ಯೋಜನೆಯಾಗಿದೆ. ಈ ರೀತಿಯಾಗಿ ನಬಾರ್ಡ್ ಮೂಲಕ ಹಲವಾರು ಸಬ್ಸಿಡಿಗಳು ಕೂಡ ಲಭ್ಯವಿವೆ. ರೈತ ಬಾಂಧವರೇ, ಇದುವರೆಗೆ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು. ಆತ್ಮೀಯ ಕೇಳುಗರೇ, ಇದುವರೆಗೂ ಕೃಷಿರಂಗ ಕಾರ್ಯಕ್ರಮದಲ್ಲಿ ಜಾನುವಾರುಗಳ ಉದ್ಯೋಗ ಆಧಾರಿತ ಆರೋಗ್ಯ ಸಮಸ್ಯೆಗಳು ಹಾಗೂ ನಿವಾರಣೋಪಾಯಗಳ ಕುರಿತು ಹಾಸನದ ಪಶುವೈದ್ಯಕೀಯ ಮಹಾವಿದ್ಯಾಲಯದ ಸಹ ಪ್ರಾಧ್ಯಾಪಕರಾದ ಡಾ ನಾಗಪ್ಪ ಕರಬಸವಣ್ಣವರ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂಧನ್. ಇನ್ನು ನಾಳಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ಕೃಷಿ ಸಮುದಾಯಕ್ಕೆ ಆರ್ಥಿಕ ಸಾಕ್ಷರತೆ ಈ ಕುರಿತು ಅರಸೀಕೆರೆಯ ಎಂಎಸ್ ಕುಸುಮಾ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಇದು ಇಂದಿನ ಕೃಷಿರಂಗ. ಮತ್ತೊಮ್ಮೆ ಎಲ್ಲ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುವರಿಗೂ ಧನ್ಯವಾದಗಳು. ಆಕಾಶವಾಣಿ ಹಾಸನ 102.2 ಮೆಗಾಹರ್ಟ್ಸ್. ಆತ್ಮೀಯ ಕೇಳುಗರೆ ಗಮನಿಸಿ, ನಾಳೆ ಬೆಳಗ್ಗೆ 7:15 ಕ್ಕೆ